ಸ್ಪರ್ಧಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ನೀರಿನ ಸಂರಕ್ಷಣೆ ಇದುವರೆಗೂ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಮಣ್ಣು ನೀರು ಹಾಗೂ ಎಲೆ ವಿಶ್ಲೇಷಣೆ ಹಾಗೂ ಮಹತ್ವ ಕುರಿತು ದಾವಣಗೆರೆ ಮಣ್ಣು ನೀರು ಎಲೆ ವಿಶ್ಲೇಷಣೆ ಪ್ರಯೋಗಶಾಲೆ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಲಕ್ಷ್ಮೀ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹಾ ಹಾಗೂ ಜನಪದ ಗೀತೆಗಳನ್ನು ಕೇಳುತ್ತೀರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಕರ್ನಾಟಕ ಕಿವಿ ಮೂಗು ಗಂಟಲು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಂಬರ್ 29 ಬಸವ ಭವನ ಭೀಮಸಮುದ್ರ ರಸ್ತೆ ಚಿತ್ರದುರ್ಗ ಇವರ ಸಹಯೋಗದೊಂದಿಗೆ ಡಾ ಕೆ ಜಗದೀಶ್ ಎಂಎಸ್ ಆರ್ಥೋ ಅಮೆರಿಕನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಸದಸ್ಯರು, ಕೀಲು ಮೂಳೆ ಮತ್ತು ಬೆನ್ನೆಲುಬು ತಜ್ಞರು ಇವರ ನೇತೃತ್ವದಲ್ಲಿ ದಿನಾಂಕ 24/2025 ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಉಚಿತ ಮೂಳೆ ಸಾಂದ್ರತೆ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು, ಮುಖ್ಯವಾಗಿ ಮಹಿಳೆಯರು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಕೋರಲಾಗಿದೆ. ಹೆಸರನ್ನು ನೋಂದಾಯಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9383519988. ಚಿತ್ರದುರ್ಗ ನಗರದ ಚಳ್ಳಕೆರೆ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಲಿರುವ SRBMS ರೋಟರಿ ಸೇವಾ ಭವನದಲ್ಲಿ ಕಾರ್ಯನಿರ್ವಹಿಸಲು ಫಿಸಿಯೋಥೆರಪಿಸ್ಟ್, ಎಕ್ಸಿಕ್ಯೂಟಿವ್ ಟ್ರೈನರ್ಸ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್, ಫಾರ್ಮಸಿಸ್ಟ್ ಹಾಗೂ ಪ್ಯೂನ್ಸ್ಗಳು ಬೇಕಾಗಿದ್ದಾರೆ. ಫಿಸಿಯೋಥೆರಪಿಸ್ಟ್ ಹುದ್ದೆಗೆ ಫಿಸಿಯೋಥೆರಪಿಯಲ್ಲಿ ಬಿಎಸ್ಸಿ ಅಥವಾ ಎಂಎಸ್ಸಿ ಪದವಿಯನ್ನು ಹೊಂದಿದ್ದು ಕನಿಷ್ಠ 3 ವರ್ಷಗಳ ಅನುಭವವುಳ್ಳವರಾಗಿರಬೇಕು. ಎಕ್ಸಿಕ್ಯೂಟಿವ್ ಟ್ರೈನರ್ಸ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಹುದ್ದೆಗೆ ಉತ್ತಮ ಸಂವಹನ ಕೌಶಲ್ಯ ಉಳ್ಳವರಾಗಿರಬೇಕು. ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ನಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕು. 2 ವರ್ಷಗಳ ಅನುಭವ ಉಳ್ಳವರಿಗೆ ಆದ್ಯತೆ ನೀಡಲಾಗುವುದು. ಫಾರ್ಮಸಿಸ್ಟ್ ಹುದ್ದೆಗೆ ಫಾರ್ಮಸಿಯಲ್ಲಿ ಪದವಿಯನ್ನು ಹೊಂದಿರಬೇಕು. 1 ವರ್ಷದ ಅನುಭವವಿರಬೇಕು. 2 ಪ್ಯೂನ್ಸ್ ಹುದ್ದೆಗಳು ಖಾಲಿ ಇದ್ದು ವಿದ್ಯಾರ್ಹತೆ, SSLC ಪಾಸ್ ಆಗಿರಬೇಕು. ಆಕರ್ಷಕ ವೇತನ ನೀಡಲಾಗುವುದು. ಆಸಕ್ತರು ಮಾಹಿತಿಗಾಗಿ ಸಂಪರ್ಕಿಸಿ ಕೆ ಮಧುಪ್ರಸಾದ್ 9448115088, ಎವಿ ಮೂರ್ತಿ 9880031266. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ. ಕರ್ನಾಟಕ ಸರ್ಕಾರದ ಲೋಕಾಯುಕ್ತ ಇಲಾಖೆಯ ಗೌರವಾನ್ವಿತ ಉಪ ಲೋಕಾಯುಕ್ತರು ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಬಿ ವೀರಪ್ಪ ಅವರು ಇದೇ ತಿಂಗಳ 22/4/2025 26/4/2025 5 ದಿನಗಳ ಕಾಲ ದಾವಣಗೆರೆ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಉಪ ಲೋಕಾಯುಕ್ತರು ಹಾಗೂ ಅವರ ಸಿಬ್ಬಂದಿ ವರ್ಗ ಸಾರ್ವಜನಿಕ ಅಹವಾಲುಗಳನ್ನು, ದೂರುಗಳನ್ನ, ಮೇಲ್ಮನವಿಗಳನ್ನ ಸ್ವೀಕರಿಸಿ ಸ್ಥಳದಲ್ಲಿಯೇ ವಿಚಾರಣೆ ನಡೆಸಲಿದ್ದಾರೆ ಹಾಗೂ ಬಹಳ ವರ್ಷಗಳಿಂದ ಬಾಕಿ ಇರುವ ವಿವಾದಗಳನ್ನ ವಿಚಾರಣೆ ನಡೆಸಿ ಸ್ಥಳದಲ್ಲಿಯೇ ತೀರ್ಪು ನೀಡಿ ಬಗೆಹರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಸಾರ್ವಜನಿಕರು ಇದರ ಸದುಪಯೋಗವನ್ನ ಮಾಡಿಕೊಳ್ಳುವಂತೆ ದಾವಣಗೆರೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಈಗ ಕೇಳಿ ಮಣ್ಣು ನೀರು ಹಾಗೂ ಎಲೆಯ ವಿಶ್ಲೇಷಣೆ ಹಾಗೂ ಮಹತ್ವ ಕುರಿತು ದಾವಣಗೆರೆ ಮಣ್ಣು ನೀರು ಎಲೆ ವಿಶ್ಲೇಷಣೆ ಪ್ರಯೋಗಶಾಲೆ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಲಕ್ಷ್ಮೀ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ದಾವಣಗೆರೆಯ ಮಣ್ಣು ನೀರು ಹಾಗೂ ಎಲೆ ವಿಶ್ಲೇಷಣೆ ಪ್ರಯೋಗಶಾಲೆ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಲಕ್ಷ್ಮೀ ಇ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಮಣ್ಣು ನೀರು ಹಾಗೂ ಎಲೆಯ ವಿಶ್ಲೇಷಣೆ ಹಾಗೂ ಅದರ ಮಹತ್ವ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ನೀವು ಇಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಅಲ್ಲಿ ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ರ ಮೇಡಮ್? ಸರ್, ನಾನು ಈ ಇಲಾಖೆಯಲ್ಲಿ ಸರಿಸುಮಾರು 6-7 ವರ್ಷ ಆಯ್ತು. ನಾನು ಈ ಕಚೇರಿಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರೆ ಮೇಡಮ್. ನಿಮ್ಮ ಈ ಜೈವಿಕ ಕೇಂದ್ರದ ಒಂದು ಸಣ್ಣ ಕಿರುಪರಿಚಯ ಮಾಡ್ಕೊಡ್ಬೇಕಂದ್ರೆ ನಮ್ಮ ಕೇಳುಗರಿಗೆ ಯಾವ ರೀತಿ ಮಾಡ್ಕೊಡ್ತಾರೆ? ಸರ್, ನಮ್ಮಲ್ಲಿ ಜೈವಿಕ ಕೇಂದ್ರ ಅಂದ್ರೆ ಹೆಸರಲ್ಲೇ ಇದೆ, ಅಂದ್ರೆ ಜೈವಿಕ ಸತ್ವಗಳನ್ನ ಉಪಯೋಗಿಸಿ ನಿಮ್ಮ ಜಮೀನಲ್ಲಿ ನೀವು ವೃದ್ಧಿಯನ್ನ ಪಡೆಯೋದ್ರ ಬಗ್ಗೆ ನಾವು ಇವತ್ತು ಮಾಹಿತಿನ ಕೊಡ್ಲಿಕ್ಕೆ ಬಂದಿದ್ದೀವಿ. ಜೈವಿಕ ಕೇಂದ್ರ ದಾವಣಗೆರೆಯಲ್ಲಿ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿ ಬರತಕ್ಕಂತ ಒಂದು ವಿಭಾಗ. ಇದು ಬಂದ್ಬಿಟ್ಟು APMC ಮಾರ್ಕೆಟ್, ದಾವಣಗೆರೆಯ ಚಿಕ್ಕನಹಳ್ಳಿ ರಸ್ತೆಯಲ್ಲಿ ನಮ್ಮ ಕಚೇರಿ ಸ್ಥಿತವಾಗಿದೆ. ನಮ್ಮ ಕಚೇರಿಯಲ್ಲಿ ಬಂದು 3 ಪ್ರಯೋಗಶಾಲೆಗಳಿದಾವೆ ಸರ್. ಒಂದು ಮಣ್ಣು ನೀರು ಮತ್ತು ಎಲೆ ವಿಶ್ಲೇಷಣಾ ಪ್ರಯೋಗಶಾಲೆ, ಮತ್ತೊಂದು ಜೈವಿಕ ಗೊಬ್ಬರ ಹಾಗೂ ನಿಯಂತ್ರಕಗಳ ಉತ್ಪಾದನಾ ಪ್ರಯೋಗಶಾಲೆ, ಇನ್ನೊಂದು ಬಂದು ಅಂಗಾಂಶ ಕೃಷಿ ಬಾಳೆಯ ಪ್ರಯೋಗಶಾಲೆ, ಅಂದ್ರೆ ಉತ್ಪಾದನೆ ಮತ್ತು ಅದರ ಮಾರಾಟ. ಈ ರೀತಿಯಾಗಿ 3 ಪ್ರಯೋಗಶಾಲೆಗಳನ್ನ ನಮ್ಮ ಇಲಾಖೆಯ ಅಧೀನದಲ್ಲಿ ಬರತಕ್ಕಂತ ಈ ವಿಭಾಗದಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದೀವಿ. ಇದು ಮೂಲತಃ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲೇ ನಾವು ಇದನ್ನ ಕೇಂದ್ರವನ್ನು ಸ್ಥಾಪನೆ ಮಾಡಿರೋದು. ಬಹುತೇಕ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಆಸಕ್ತಿನ ರೈತ ಬಾಂಧವರು ಹೊಂದುತ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಇದು ಸ್ವಲ್ಪ ಹೆಲ್ಪ್ ಆಗ್ಲಿ, ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ತಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳಿಕ್ಕೆ ಬಂದಿದ್ದೀವಿ. ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ ಮೇಡಮ್, ಇದು ಆಕಾಶವಾಣಿ ಸಾಕಷ್ಟು ನಮ್ಮ ರೈತರಿಗೆ ಈ ತರದ ಮಾಹಿತಿಗಳು ತಲುಪಬೇಕು. ಆ ಉದ್ದೇಶದಿಂದ ನಾವು ಈ ತರ ಒಂದು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಯಾಕಪ್ಪಂದ್ರೆ ಈ ಮಣ್ಣು ನೀರು ಈ ತರದ ಪರೀಕ್ಷೆಗಳನ್ನ ಸಾಕಷ್ಟು ಜನ, ನೀವೆಷ್ಟೊಂದು ಈ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಸಾಕಷ್ಟು ಒಂದು ಅರಿವು ಮೂಡಿಸಂತ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ, ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಆದ್ರೂ ಇನ್ನೂ 100% ಎಲ್ಲಾ ರೈತರು ಈ ಮಣ್ಣು ನೀರಿನ ಪರೀಕ್ಷೆ ಮಾಡಿಸ್ತಾ ಇಲ್ಲ. ಹಂಗಾಗ್ಬಿಟ್ಟು ಈ ಕಡೆ ಹೆಚ್ಚು ನಮ್ಮ ರೈತರು ಆಸಕ್ತಿ ಕೊಟ್ರೆ ಸಾಕಷ್ಟು ಅನುಕೂಲ ಆಗುತ್ತೆ, ಸಾಕಷ್ಟು ನಮ್ಮ ಬೆಳೆಗಳಲ್ಲಿ ಇಳುವರಿಯನ್ನು ಪಡ್ಕೋಬಹುದು. ನಾವು ಇವತ್ತು ಮಣ್ಣು ಮತ್ತು ನೀರು ಮತ್ತು ಎಲೆಯ ಪರೀಕ್ಷೆಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಮೊದಲಿಗೆ ನಾವು ಈ ಮಣ್ಣಿನ ಪರೀಕ್ಷೆಯ ಮಹತ್ವ ಏನಂತ ಹೇಳ್ತೀರಾ? ಸರ್, ಮಣ್ಣಿನ ಪರೀಕ್ಷೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡೋದು ತುಂಬಾ ಸೂಕ್ತ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ರೈತರು ತೋಟಗಾರಿಕೆ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಇರೋದು ನಮಗೂ ನಿಮಗೂ ಎಲ್ಲರಿಗೂ ತಿಳಿದಂತಹ ಸಂಗತಿ. ಸೊ ಮಣ್ಣಿನ ಆರೋಗ್ಯ ಇದಕ್ಕೆ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಮಣ್ಣಿನ ಆರೋಗ್ಯ ಅಂದ್ರೇನು? ಮಣ್ಣಿನ ಗುಣಧರ್ಮ, ಅದರ ಸ್ವಭಾವ, ಅದಕ್ಕೆ ಸೂಕ್ತವಾದಂತಹ ಯಾವುದು ಪೋಷಕಾಂಶಗಳು ಬೇಕಾಗುತ್ತೆ, ಬೇಕಾಗುವಂತಹ ಪ್ರಮಾಣ, ಯಾವ ಬೆಳೆ ಯಾವ ಮಣ್ಣಿಗೆ ಸೂಕ್ತವಾಗಿ ಬರುತ್ತದೆ ಹಾಗೂ ಅದರ ಬೆಳವಣಿಗೆಗೆ ಏನೇನು ಅತ್ಯಗತ್ಯವಾದ ಪೋಷಕಾಂಶಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಪ್ರಮುಖ ಪಾತ್ರನ ನಿರ್ವಹಿಸುತ್ತೆ. ಆ ನಿಟ್ಟಿನಲ್ಲಿ ಈ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ ಅಂತ ನನ್ಗನ್ಸುತ್ತೆ ಸರ್. ಈಗ ಮಣ್ಣಿನ ಗುಣಗಳು ಅಂದ್ರೆ, ಮಣ್ಣಿನ ಗುಣಗಳು ಅಂದ್ರೆ ಯಾವ ತರ ಗುಣಗಳು ಇರ್ತವೆ ಅಂತ ಹೇಳ್ತಾರೆ ಮಣ್ಣಲ್ಲಿ? ಮಣ್ಣಿನ ಗುಣಗಳು ಅಂದ್ರೆ ಈಗ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಮಣ್ಣುಗಳು, ಅಂದ್ರೆ ಕೆಂಪು ಮಣ್ಣು, ಜೇಡಿ ಮಣ್ಣು, ಜರಗ್ ಮಣ್ಣು, ಕೆರೆ ಮಣ್ಣು, ಈ ರೀತಿಯಾಗಿ ವಿವಿಧವಾದ ಬೇರೆ ಬೇರೆ ರೀತಿಯಾದ ಮಣ್ಣಿರುತ್ತೆ. ಗುಣಧರ್ಮಗಳು ಅಂತ ಬಂದ್ಬಿಟ್ಟು ರಾಸಾಯನಿಕ ಗುಣಧರ್ಮಗಳು, ಜೈವಿಕ ಗುಣಧರ್ಮಗಳು, ಹಾಗೆ ಇನ್ನೊಂದು ಭೌತಿಕ ಗುಣಧರ್ಮಗಳಾಗಿ 3 ವಿಂಗಡಣೆಯನ್ನ ಮಾಡಿದ್ದೀವಿ. ಸೊ ಇದೇನು ರಾಸಾಯನಿಕ ಗುಣಧರ್ಮ? ರಾಸಾಯನಿಕ ಗುಣಧರ್ಮಗಳು ಅಂದ್ರೆ ಅದು ಮಣ್ಣಿನಲ್ಲಿ ನಡೆತಕ್ಕಂತ ಕ್ರಿಯೆಗಳು, ಅದು ನಮಗೆ ಕಣ್ಣಿಗೆ ಕಾಣದೇ ಇದ್ರೂ ಅದು ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಅದು ಮಣ್ಣಿನಲ್ಲೇ ನಡೆತಕ್ಕಂಥದ್ದು. ಜೈವಿಕ ಗುಣಧರ್ಮಗಳು ಅಂದ್ರೆ ಇವೇನು ರಾಸಾಯನಿಕಗಳನ್ನು ಬಿಟ್ಕೊಳ್ಳಿಕ್ಕೆ ಅಥವಾ ಪೋಷಕಾಂಶಗಳು ರಿಲೀಸ್ ಆಗೋದಕ್ಕೆ ಅಥವಾ ಬಿಟ್ಕೊಳ್ಳೋದಕ್ಕೆ ಅದು ಏನ್ ಬೇಕು ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಒಂದು ವಾತಾವರಣ ಇರುತ್ತೆ. ಅಲ್ಲಿ ಆ ವಾತಾವರಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ಕರೆಕ್ಟ್ ಇದರಲ್ಲಿ ಕೆಲಸ ಮಾಡಿದ್ವು ಅಂದ್ರೆ ನೀವು ಏನೇ ಪೋಷಕಾಂಶಗಳು ಹಾಕಿದ್ರು ಕೂಡ ಅದು ಬೆಳೆಗಳು ತಗೊಳ್ಳಿಕ್ಕೆ ಅದು ಅನುಗುಣವಾಗಿ ಅದಕ್ಕೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಅದು ಪ್ರಮುಖ ಪಾತ್ರನ ನಿರ್ವಹಿಸುತ್ತೆ. ಮತ್ತೊಂದು ಬಂದು ಭೌತಿಕ ಗುಣಗಳು. ಭೌತಿಕ ಗುಣಗಳಂದ್ರೆ ಏನು, ಈ ರಸಸಾರ ಆಗಿರ್ಬೋದು, ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಲವಣಾಂಶ ಅಂದ್ರೆ ಎಷ್ಟು ಉಪ್ಪಿನ ಅಂಶ ಇದೆ, ಉಪ್ಪು ಹೆಚ್ಚಾಗಿದ್ದಲ್ಲಿ ಯಾವುದೇ ಬೆಳೆ ಪೋಷಕಾಂಶಗಳನ್ನು ತಗೊಳ್ಳಿಕ್ಕೆ ಅದು ಅನುಕೂಲ ಮಾಡಿಕೊಡಲ್ಲ. ಆ ಕಾರಣದಿಂದ ಭೌತಿಕ ಗುಣಧರ್ಮಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಅನ್ನ ಇಲ್ಲಿ ಪ್ಲೇ ಮಾಡುತ್ತೆ. ಸೊ ಈ ರೀತಿಯಾಗಿ ಮೂರು ವಿಂಗಡಣೆಯನ್ನ ಮಾಡಿಕೊಟ್ಟಿದ್ವಿ, ಅಂದ್ರೆ ಒಂದು ರಾಸಾಯನಿಕ ಗುಣಧರ್ಮ, ಮತ್ತೊಂದು ಭೌತಿಕ ಗುಣಧರ್ಮ, ಮತ್ತೊಂದು ಬಂದ್ಬಿಟ್ಟು ನಮಗೆ ಜೈವಿಕ ಗುಣಧರ್ಮ ಅಂತ ಮೂರು ವಿಂಗಡಣೆಯನ್ನು ಮಾಡ್ಕೊಂಡಿದೀವಿ ಸರ್. ಈ ನಿಮ್ಮ ಈ ಪ್ರಯೋಗಶಾಲೆಯಲ್ಲಿ ಸಾಕಷ್ಟು ಸೌಲಭ್ಯಗಳು ಸಿಗ್ತಾವ ರೈತರಿಗೆ. ಈ ಮಣ್ಣು ನೀರು ಮತ್ತು ಎಲೆಗಳ ಬಗ್ಗೆ ಸಿಗುವಂತ ಇನ್ನು ಬೇರೆ ಯಾವ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತೀರಾ? ನಮ್ಮ ಪ್ರಯೋಗಶಾಲೆಯಲ್ಲಿ ಮೇನ್ ಉದ್ದೇಶ ನಮ್ಮದೇನು ಅಂದ್ರೆ ರೈತರು ಪ್ರತಿ ವರ್ಷ ಈ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಕೇಂದ್ರವನ್ನ ಸ್ಥಾಪನೆ ಮಾಡ್ಕೊಂಡಿದೀವಿ. ಸೊ ಇದು ಏನು, ಪ್ರತಿ ವರ್ಷ ಮಾಡ್ಕೊಳ್ಳೋದಕ್ಕೆ ಕೆಲವರಿಗೆ ಅನುಕೂಲ ಆಗುತ್ತೆ, ಕೆಲವರಿಗೆ ಅನುಕೂಲ ಆಗೋದಿಲ್ಲ. ಆದ್ರೂ ನಮ್ಮದೊಂದು ಏನು ಕೋರಿಕೆ ಅಂದ್ರೆ ಮಾಡಿಸ್ಕೊಂಡ್ರೆ ಉತ್ತಮ. ನಮ್ಮ ಜೈವಿಕ ಕೇಂದ್ರದಲ್ಲಿ ಬಂದ್ಬಿಟ್ಟು ನಾವು ಪ್ರಧಾನ ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು, ಲಘು ಪೋಷಕಾಂಶಗಳಾಗಿ ನಾವು ವಿಶ್ಲೇಷಣೆಯನ್ನ ಕೈಗೊಳ್ತಾ ಇದೀವಿ. ಅದರಲ್ಲಿ ಪ್ರಧಾನ ಪೋಷಕಾಂಶಗಳು ಅಂದ್ರೆ ತಮಗೆಲ್ಲರಿಗೂ ತಿಳಿದಿರೋ ಹಂಗೆ ಸಾರಜನಕ, ನೈಟ್ರೋಜನ್ ಅಂತ ಏನ್ ಕರಿತೀವಿ, ಅದು ರಂಜಕ, ಫಾಸ್ಫರಸ್ ಕಂಟೆಂಟ್, ಮತ್ತೊಂದು ಪೊಟ್ಯಾಶ್. ಸೊ ಇವು ಮೂರು, ನೈಟ್ರೋಜನ್ ಅಂದ್ರೆ ಇದೇನು ಸಾರಜನಕ ಅನ್ನೋದಿದೆ, ಅದು ಎಲೆಗಳ ಬೆಳವಣಿಗೆಗೆ ಹಾಗೂ ಒಂದು ಗಿಡನ ಸದೃಢವಾಗಿ ಬೆಳೆಯಕ್ಕೆ ಏನ್ ತಾಕತ್ ಬೇಕೋ ಅದನ್ನ ಕೊಡ್ಲಿಕ್ಕೆ ಆ ಒಂದು ಕಾಂಪೊನೆಂಟ್ ಪ್ರಮುಖ ಪಾತ್ರನ ನಿರ್ವಹಿಸುತ್ತೆ. ಮತ್ತೊಂದು ಬಂದು ಫಾಸ್ಫರಸ್ ಅಂದ್ರೆ ರಂಜಕ. ಈ ರಂಜಕದ್ದು ಏನ್ ಮಹತ್ವ ಅಂದ್ರೆ ಅದು ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ, ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಕೀಟ ಆಗಿರ್ಬೋದು, ರೋಗಗಳಾಗಿರ್ಬೋದು, ಯಾವ್ದಾದ್ರು ಬಂತು ಅಂದ್ರೆ ಅದನ್ನ ತಡ್ಕೊಳಕ್ಕೆ ಅದು ಕೆಪಾಸಿಟಿ ಬೇಕು ಒಂದ್ ಗಿಡಕ್ಕೆ. ಸೊ ಅದನ್ನ ಅದು ಇದ್ ಮಾಡೋದಕ್ಕೆ ನಮಗೆ ರಂಜಕ ಕೆಲಸ ಮಾಡುತ್ತೆ. ಮತ್ತೊಂದು ಬಂದು ಪೊಟ್ಯಾಶು. ಮೇನ್ ಆಗಿ ನಾವೆಲ್ಲರೂ ಏನು ಇಳುವರಿ ಬರ್ಲಿಲ್ಲ ಮೇಡಮ್, ಇಳುವರಿ ಬೇಕು ಮೇಡಮ್ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಸೊ ಅದಕ್ಕೆ ಇಳುವರಿ ಬರ್ಲಿಕ್ಕೆ ಏನ್ ಹಣ್ಣು ಹೂವು ಕಾಯಿ ಕಟ್ಲಿಕ್ಕೆಲ್ಲ ಯಾವ್ದು ಇದ್ಬೇಕು ಅಂದ್ರೆ ಇದೇನ್ ಪೊಟ್ಯಾಶ್ ಅನ್ನೋ ಒಂದು ಪೋಷಕಾಂಶ ಇದೆ, ಇದೇ ಅದಕ್ಕೆ ನಮಗೆ ಪ್ರಮುಖ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂತ ಒಂದಿದು. ಸೊ ಈ ರೀತಿಯಾಗಿ ಮೂರು ಪೋಷಕಾಂಶಗಳ ವಿಶ್ಲೇಷಣೆಯನ್ನ ಕೈಗೊಳ್ತೀವಿ ಸರ್. ಮತ್ತೊಂದು ಬಂದು ಸೂಕ್ಷ್ಮ ಪೋಷಕಾಂಶಗಳು. ಈ ಸೂಕ್ಷ್ಮ ಪೋಷಕಾಂಶಗಳು ಯಾವುವು ಅಂದ್ರೆ ತಾಮ್ರ, ಸತು, ಮತ್ತೆ ಕಾಪರು, ಮತ್ತೆ ಇನ್ನೊಂದು ಮ್ಯಾಂಗನೀಸು, ಮತ್ತೆ ಜಿಂಕು, ಇವೆಲ್ಲ ಏನಿದಾವೆ ಇವನ್ನೆಲ್ಲ ನಾವು ಸೂಕ್ಷ್ಮ ಪೋಷಕಾಂಶಗಳ ವಿಂಗಡಣೆಯಲ್ಲಿ ತಗೋತೀವಿ. ಮತ್ತೊಂದು ಲಘು ಪೋಷಕಾಂಶಗಳು, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಸಲ್ಫರ್ ಕಂಟೆಂಟ್, ಇವೆಲ್ಲ ಸ್ವಲ್ಪ ತರಕಾರಿ ಬೆಳೆಗಳಿಗೆ ಅನುಕೂಲವಾಗ್ತಕ್ಕಂಥ ಇವೆಲ್ಲ ಏನು ಮೈನರ್ ಕಾಂಪೊನೆಂಟ್ಸ್ ಅಂದ್ರೆ ಇದು ಲಘುವಾಗಿ ಕೊಡಿ, ಹೆಸರಲ್ಲೇ ಇದ್ದಂಗೆ ಲಘುವಾಗಿ ಕೊಡಿ ಅಂದ್ರೆ ಎಷ್ಟು ಪ್ರಮಾಣ ಬೇಕೋ ಸೂಕ್ತವಾದ ಪ್ರಮಾಣದಲ್ಲಿ ಕೊಡ್ಲಿ ಅನ್ನೋ ಇದಕ್ಕೆ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಅಂತ ಇದರ ವಿಶ್ಲೇಷಣೆಯನ್ನು ಸಹ ನಾವು ಕೈಗೊಳ್ತಾ ಇದ್ದೀವಿ. ಮತ್ತೊಂದು, ನಮ್ಮಲ್ಲಿ ಯಥೇಚ್ಛವಾಗಿ ಈಗಿನ ದಿನಗಳ ಇತ್ತೀಚಿನ ದಿನಗಳಲ್ಲಿ ಅಡಕೆ ಬೆಳೆ ಬಹಳ ಒಂದು ಇದರಲ್ಲಿ ಕಾಣ್ತಾ ಇದೀವಿ, ಯಥೇಚ್ಛವಾಗಿ ಬೆಳೆತಕ್ಕಂಥ ಬೆಳೆ ಆಗ್ಬಿಟ್ಟಿದೆ ಇವಾಗ. ತೋಟಗಾರಿಕೆ ಬೆಳೆ ಅಂದ್ರೆ ಮೊದ್ಲಿಗೆಲ್ಲ ಏನ್ ಹೇಳ್ತಿದ್ವಿ, ಹೂವು, ತರಕಾರಿ, ಹಣ್ಣು ಅಂತ ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ. ಇವಾಗ ತೋಟಗಾರಿಕೆ ಬೆಳೆ ಅಂದ್ರೆ ಅಡಕೆ ಬೆಳೆ ಮೇಡಮ್ ಅಂತ ಹೇಳ್ತಾರೆ. ಸೊ ಆ ಮಟ್ಟಿಗೆ ಇವತ್ತು ಅಡಕೆ ಬೆಳೆ ಅನ್ನೋದು ಹೆಚ್ಚು ಪ್ರದೇಶನ ವ್ಯಾಪ್ತಿಯಾಗಿದೆ. ಸೊ ಅದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಇವೇನು ಕಾಯಿಗಳು ಕಟ್ತಾ ಇಲ್ಲ, ಹರಳುಗಳೆಲ್ಲ ತುಂಬಾ ಉದುರ್ತಾ ಇದಾವೆ, ಮತ್ತೆ ಸೀಳ್ತಾ ಇದೆ, ಈ ಪ್ರಾಬ್ಲಮ್ಸ್ ಗಳನ್ನು ತುಂಬಾ ಕಾಣ್ತಾ ಇದ್ವಿ. ಸೊ ಇದಕ್ಕೆ ಇಂಪಾರ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ಬೋರಾನ್ ಅನ್ನೋ ಒಂದು ಅಂಶ. ಸೊ ಇದ್ರದ್ದು ಕೂಡ ನಾವು ವಿಶ್ಲೇಷಣೆಯನ್ನ ಮಾಡ್ಕೊಡ್ತೀವಿ. ಅದ್ರ ಜೊತೆಯಲ್ಲಿ ನೀರಿನಲ್ಲಿ ಎಷ್ಟು ಉಪ್ಪಿದೆನೋ ಅಥವಾ ಅದರಲ್ಲಿ ಏನ್ ಸಾಲ್ಟ್ಸ್ ಗಳಿದಾವೆ, ಈ ನೀರು ನಮ್ಮ ಜಮೀನಿಗೆ ಹಾಯಿಸ್ಕೊಳ್ಳಿಕ್ಕೆ, ಬೆಳೆಗಳಿಗೆ ಕೊಡ್ಲಿಕ್ಕೆ ಸೂಕ್ತವಾಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆನೂ ನಾವು ವಿಶ್ಲೇಷಣೆಯನ್ನು ಮಾಡ್ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ಈ ವಿದ್ಯಾರ್ಥಿಗಳಿಗಾಗಿರ್ಬೋದು, ಸಂಘ ಸಂಸ್ಥೆಗಳಿಗಾಗಿರ್ಬೋದು, ಅವ್ರುಗಳೆಲ್ಲ ಹೆಚ್ಚಾಗಿ ನಮಗೆ ಎಲೆ ವಿಶ್ಲೇಷಣೆಗೆ ಕೊಡ್ತಾರೆ. ರೈತರು ಕೂಡ ಇದ್ರದ್ದು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಎಲೆ ಅಂದ್ರೆ ಇದೇನು ಮಣ್ಣಲ್ಲಿ ಎಷ್ಟು ಪೋಷಕಾಂಶಗಳು ಇರ್ತವೆ ಅನ್ನೋದು ನಾವು ಹಾಕೋದ್ರ ಮೇಲೆ ಗೊತ್ತಾಗುತ್ತೆ. ಗಿಡ ಎಷ್ಟು ತಗೊಂಡಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ, ನಾವು ಎಲೆಗಳಲ್ಲಿ ಅಥವಾ ಆ ಗಿಡಗಳ ಒಂದು ಕಾಂಡದಲ್ಲಿ ಅಥವಾ ಯಾವ್ದೋ ಅದ್ರದೊಂದು ಬಾಡಿ ಪಾರ್ಟ್ ಅಲ್ಲಿ ನಾವು ತಗೊಂಡು ಮಾದರಿಯನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅಂತ ನೋಡಿದ್ರೆ ಅದು ಎಷ್ಟು ಹೀರ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ ಎಲೆ ವಿಶ್ಲೇಷಣೆಯನ್ನು ಸಹ ನಮ್ಮ ಪ್ರಯೋಗಶಾಲೆಯಲ್ಲಿ ಕೈಗೊಳ್ತಾ ಇದೀವಿ. ಎಲ್ಲಾ ಇದಕ್ಕೂ ಕೂಡ ಪ್ರತ್ಯೇಕ ದರಗಳಿದಾವೆ. ಸೊ ಅದು ಇಲಾಖೆಯಿಂದ ಎಷ್ಟು ದರಗಳನ್ನ ಫಿಕ್ಸ್ ಮಾಡಿರ್ತೇವೆ ಅಷ್ಟೇ, ರೈತರಿಗೆ ಕೈಗೆಟಕೋ ದರದಲ್ಲೇ ಇದು ಸೌಲಭ್ಯ ಸಿಗ್ತಾ ಇದೆ. ಈ ಎಲ್ಲಾ ಸೌಲಭ್ಯಗಳು ಅತ್ಯಾಧುನಿಕ ಒಳ್ಳೆ ಯಂತ್ರೋಪಕರಣಗಳು, ಇತ್ತೀಚೆಗೆ ಬರ್ತಕ್ಕಂಥ ಡಿಜಿಟಲ್ ಏನ್ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇರೋದ್ರಿಂದ ನಿಖರತೆ ಅನ್ನೋದು ಬೇರೆ ಎಲ್ಲ ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಯಾವ್ದೋ ಕಡಿಮೆ ಇದಕ್ಕೆ ಕೊಡ್ತಾ ಇದೀವಿ, ಇದೇನ್ ನಿಖರತೆ ಇರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಸಂಶಯದ ಅಗತ್ಯನೇ ಇಲ್ಲ. ಎಲ್ಲಾ ಉಪಕರಣಗಳಿಗೂ ಅತ್ಯಾಧುನಿಕ ಇರೋದ್ರಿಂದ ವಿಶ್ಲೇಷಣೆ ತುಂಬಾ ನಿಖರತೆಯಾಗಿ ನಾವು ಕೊಡ್ತಾ ಇದೀವಿ. ಆದ್ರೆ ಈಗ ಮಣ್ಣು ನೀರು ಎಲೆಗಳನ್ನೆಲ್ಲ ವಿಶ್ಲೇಷಣೆ ಅಥವಾ ಪರೀಕ್ಷೆ ಮಾಡಿಸ್ಬೇಕಂತ ಹೇಳಿದ್ರೆ ಯಾವ ಸಮಯದಲ್ಲಿ ಇದರ ಒಂದು ಮಾದರಿಗಳನ್ನು ಸಂಗ್ರಹಿಸಬೇಕಂತ ಹೇಳ್ತೀರಾ? ಮಣ್ಣಿನ ಮಾದರಿಗಳು ಯೂಶಲಿ ನಾವು ಸಂಗ್ರಹಣೆ ಮಾಡೋದು ಅಂದ್ರೆ ನಾಟಿ ಮಾಡೋಕ್ಕಿಂತ ಮುನ್ನ ಸಂಗ್ರಹಣೆ ಮಾಡಿದ್ರೆ ಯಾವ ಬೆಳೆ ನಾವು ಬೆಳಿಬಹುದು ಅನ್ನೋದ್ರ ಬಗ್ಗೆ ನಮಗೊಂದು ಮಾಹಿತಿ ಸಿಗುತ್ತೆ. ಹಾಗಾಗಿ ನಾಟಿ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ಸಲ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅಂದ್ರೆ ಉತ್ತಮ. ಈಗ ಒಂದೊಂದು ಮಣ್ಣು ಒಂದೊಂದು ಬೆಳೆಗಳಿಗೆ ಅದು ಚೆನ್ನಾಗಿ ಬರುತ್ತೆ, ಕೆಲವೊತ್ತಕ್ಕೆ ಚೆನ್ನಾಗಿ ಬರಲ್ಲ. ಸೊ ಈ ಒಂದು ಇದರಿಂದ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶ ಇದೆ, ಯಾವ ರೀತಿ ಮಣ್ಣು ನಿಮ್ಮದಾಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ನಾಟಿಗಿಂತ ಮುನ್ನ ಮಾಡಿದ್ರೆ ಉತ್ತಮ. ಅಥವಾ ಈಗ ನೆಕ್ಸ್ಟ್ ನಾವೇನೋ ಪೋಷಕಾಂಶಗಳನ್ನು ಕೊಡಬೇಕು, ಈಗ ಜೂನ್ ಜುಲೈ ಬರುತ್ತೆ, ಈಗ ಮುಂಗಾರು ಅನ್ನೋದು ಬರುತ್ತೆ. ಸೊ ಆ ಸಮಯದಲ್ಲಿ ಮುಂಗಾರಿಗೆ ನೀವು ಯಾವ ರೀತಿಯಾದ ಪೋಷಕಾಂಶಗಳು ಕೊಡಬೇಕು ಅದು ಕೂಡ ಬೆಳೆಗಳ ಅನುಗುಣವಾಗಿ ನಾವು ಪೋಷಕಾಂಶಗಳ ನಿರ್ಧಾರನ ಮಾಡ್ತಾ ಹೋಗ್ತೀವಿ. ಸೊ ನಾವು ಇನ್ನೇನು ಗೊಬ್ಬರ ಕೊಡೋಕ್ಕಿಂತ ಒಂದು ಅಥವಾ ಎರಡು ಮೂರು ತಿಂಗಳಿಗಿಂತ ಮುಂಚೆ ನೀವು ಮಣ್ಣಿನ ಮಾದರಿಗಳನ್ನು ತಂದು ಪರೀಕ್ಷೆಯನ್ನು ಮಾಡಿಸ್ಕೋಬಹುದು. ಆಮೇಲೆ ಯಾವ್ದಾದ್ರೂ ಪೋಷಕಾಂಶಗಳ ಕೊರತೆಗಳು ನಿಮ್ಮ ಗಿಡದಲ್ಲಿ ಕಂಡು ಬಂದಿದ್ದಾದಲ್ಲಿ, ಈಗ ಒಂದೊಂದು ಕೊರತೆಗಳು ಈಗ ಸಾರಜನಕ ಕಂಟೆಂಟ್ ಬಹಳ ಕಡಿಮೆ ಇದೆ ಅನ್ನೋದಾದ್ರೆ ಏನಾಗುತ್ತೆ, ಎಲ್ಲ ಹಳದಿ ಕಲರಿಗೆ ಟರ್ನ್ ಆಗ್ತಾ ಇರ್ತವೆ. ಸೊ ಇದು ಕೊರತೆನ ನಮಗೆ ಸೂಚಿಸ್ತಾ ಇದೆ. ಈ ರೀತಿಯಾದ ಯಾವ್ದಾದ್ರು ಕೊರತೆಗಳು ತಮ್ಮ ಜಮೀನಲ್ಲಿ ಅಥವಾ ತಮ್ಮ ಬೆಳೆಗಳಿಗೆ ನೀವು ಕಂಡು ಬಂದಲ್ಲಿ ಆ ಸಮಯದಲ್ಲೂ ಕೂಡ ನೀವು ತಂದು ಪರೀಕ್ಷೆಯನ್ನ ಮಾಡಿಸ್ಕೊಳ್ಳೋದು ಸೂಕ್ತ. ಈಗ ಖುಷ್ಕಿ ಜಮೀನುಗಳಿದೆ ನಮ್ಮ ಒಂದು ಜಿಲ್ಲೆಗಳಲ್ಲಿ, ನೀರಾವರಿ ಜಮೀನಿದೆ, ಮಣ್ಣುಗಳು ಖುಷ್ಕಿ ಜಮೀನರು ಯಾವ ಸಮಯದಲ್ಲಿ ಒಂದು ಮಾದರಿನ ತೆಗೆದು ನಿಮಗೆ ಪ್ರಯೋಗ ತಂದು ಕೊಡಬೇಕಾಗತ್ತೆ, ಈ ನೀರಾವರಿ ಜಮೀನರು ಯಾವ ಸಮಯದಲ್ಲಿ ತಂದು ಕೊಟ್ಟರೆ ಅನುಕೂಲ ಅಂತೀರ? ಸರ್, ಖುಷ್ಕಿ ಜಮೀನವರು ಇದ್ದವರು ಅಟ್ಲೀಸ್ಟ್ 3 ವರ್ಷಕ್ಕಾದ್ರೂ ಒಂದ್ಸಲ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ನೀರಾವರಿ ಜಮೀನವ್ರು ಇದ್ದವರಂತೂ ಪ್ರತಿ ವರ್ಷ ಮಾಡಿಸೋದು ಸೂಕ್ತ. ಸೂಕ್ತ, ಹೌದು. ಖುಷ್ಕಿ ಜಮೀನಿಂದು ಅದರಲ್ಲಿ ಸ್ವಲ್ಪ ನೀವು ತಡವಾಗಿ ತಂದು ಅಂದ್ರೆ 3 ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೊಂಡ್ರು ತೊಂದರೆ ಇಲ್ಲ. ನೀರಾವರಿಯವರು ನೀವು ಕೊಡ್ತಾನೆ ಇರ್ತೀರಾ, ಗೊಬ್ಬರಗಳನ್ನ ಯಥೇಚ್ಛವಾಗಿ ನೀವು ಬಳಸ್ತಾನೆ ಇರ್ತೀರಾ. ಆದ ಕಾರಣ ಪ್ರತಿ ವರ್ಷ ಮಾಡಿಸ್ಕೊಂಡ್ರೆ ಉತ್ತಮ ಸರ್. ಪ್ರತಿ ವರ್ಷ ಮಾಡಿಸ್ಕೊಂಡ್ರೆ ಉತ್ತಮ ಆಗುತ್ತೆ. ಅಂದ್ರೆ ನಾವು ಈ ತರ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ನಮ್ಮ ಭೂಮಿಯಲ್ಲಿ ಏನೇನು ಪೋಷಕಾಂಶಗಳ ಕೊರತೆ ಇದೆ ಯಾವ್ದು ಕೊಡಬೇಕಾಗುತ್ತೆ, ಮತ್ತೆ ಖರ್ಚುನು ಸಾಕಷ್ಟು ಉಳಿತಾಯ ಆಗುತ್ತೆ. ಈಗ ನಮ್ಮ ರೈತರು ಏನಂದ್ರೆ ಪ್ರತಿ ವರ್ಷ DAP ಹಾಕಿಬಿಡ್ತಾರೆ, ಏನೋ ಒಂದು ಒಂದೇ ತರ ಪೋಷಕಾಂಶಗಳು ಕೊಡ್ತಾರೆ. ನಿಮ್ಮಲ್ಲಿ ಒಂದು ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡಿಸೋದ್ರಿಂದ ಮುಖ್ಯ ಪೋಷಕಾಂಶಗಳು ಯಾವ್ಯಾವ ಕೊಡಬೇಕು, ಲಘು ಪೋಷಕಾಂಶಗಳು ಯಾವ್ಯಾವ ಕೊಡಬೇಕು, ಏನ್ ಕೊರತೆ ಇದೆ, ಈ ಮಣ್ಣು ಯಾವ ಬೆಳೆ ಬೆಳೆದಿಕ್ ಸೂಕ್ತ, ಇಷ್ಟೆಲ್ಲ ಸಾಕಷ್ಟು ಮಾಹಿತಿಯನ್ನು ಪಡೀಲಿಕ್ಕೆ ಅನುಕೂಲ ಅಂತೀರಾ? ಹೌದು ಸರ್, ಹೌದು. ಈ ನಿಟ್ಟಿನಲ್ಲೇ ಈ ಕೇಂದ್ರಗಳು ಕರ್ತವ್ಯನ ನಿರ್ವಹಿಸ್ತಾ ಇದಾವೆ. ಇದರದ ಸೌಲಭ್ಯನ ಎಲ್ಲ ರೈತ ಬಾಂಧವರಾಗಿರ್ಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಇದರ ಉಪಯೋಗ ಪಡ್ಕೊಳ್ಬೇಕು. ಈಗ ಇವನ್ನೆಲ್ಲ ಪರೀಕ್ಷೆ ಮಾಡಿಸ್ಬೇಕಂತ ಹೇಳಿದ್ರೆ ಮಣ್ಣು ನೀರು ಎಲೆಗಳನ್ನ ಯಾವ ರೀತಿ ಸಂಗ್ರಹಿಸಬೇಕು ನಮ್ಮ ರೈತರು? ಈಗ ಸುಮ್ನೆ ಜಮೀನ್ಗೆ ಹೋಗ್ಬಿಟ್ಟು ಒಂದು 7-8 ಕಡೆಯಿಂದ ಮಣ್ಣು ತರದ ಅಲ್ಲ, ನೀವು ಅದಕ್ಕೊಂದು ವಿಧಾನ ಅನ್ನೋದೇ ಇರುತ್ತೆ, ಯಾವ ರೀತಿ ಮಾಡ್ಬೇಕಾಗತ್ತೆ? ನೀವು ಹೇಳ್ದಂಗೆ ನಮ್ಮ ರೈತರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮೇಲ್ ಮಣ್ಣಿಂದ ತಗೊಬಂದು ಕೊಟ್ಬಿಡ್ತಾರೆ. ಮೇಲ್ ಮಣ್ಣು ತಂದು ಕೊಟ್ರಿ ಅಂದ್ರೆ ಏನಾಯ್ತು, ಮೇಲ್ ಮಣ್ಣಿನ ಏನು ಗುಣಗಳಿದಾವೆ ಅದು ನಮಗೆ ಗೊತ್ತಾಗುತ್ತೆ. ಆದ್ರೆ ನಮಗ್ ತಿಳ್ಕೊಬೇಕಾಗಿರೋದು ಒಳಗಡೆ ಏನೇನಿದಾವೆ ಅಂತ. ಯಾಕಂದ್ರೆ ಗೊಬ್ಬರಗಳು ಮೇಲಷ್ಟೇ ಕೆಲಸ ಮಾಡಲ್ಲ, ಅದು ಒಳಗಡೆ ಹೀರ್ಕೊಂಡು ಕೆಲಸ ಮಾಡ್ತಕ್ಕಂತ ಸ್ವಭಾವ ಇರುತ್ತೆ. ಆದ ಕಾರಣ ಎಲ್ಲಾ ಒಂದು ಟೇಬಲ್ಗಳು ಅಂತ ಕರಿತೀವಿ ಅಂದ್ರೆ ಎಲ್ಲಾ ಪದರಗಳು, ಎಲ್ಲಾ ಪದರಿನ ಮಣ್ಣಿಂದು ಇದ್ ಗೊತ್ತಾದ್ರೆ ನಮಗೆ ಎಷ್ಟು ಪೋಷಕಾಂಶಗಳು ಕೊಟ್ರೆ ಉತ್ತಮ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಆದ ಕಾರಣದಿಂದ ನಾವು 1 ಎಕರೆ ಜಮೀನಲ್ಲಿ ನಾವು ಮಾದರಿಗಳನ್ನ ತೆಗಿಬೇಕು ಅನ್ನೋದಾದ್ರೆ ಸರಿಸುಮಾರು 6-7 ಉಪಮಾದರಿಗಳನ್ನ ನೀವು ಸಂಗ್ರಹಣೆ ಮಾಡಬೇಕು. ಹೇಗ್ ಮಾಡೋದು ಇದು ಉಪಮಾದರಿಗಳನ್ನ ಸಂಗ್ರಹಣೆ ಮಾಡಬೇಕು ಅಂದ್ರೆ, ಈಗ 1 ಎಕರೆ ಜಮೀನ್ ಇದೆ ಅಂದ್ರೆ ಝಿಗ್ ಝ್ಯಾಗ್ ಅಥವಾ ಝಿ ಶೇಪ್ ಝೆಡ್ ಶೇಪ್ ಝೀಬ್ರಾ ಆ ರೀತಿಯಾಗಿ ನೀವೇನ್ ಮಾಡಬೇಕು, ಮಣ್ಣನ್ನ ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಮೊದಲು ಮಾರ್ಕ್ ಮಾಡ್ಕೋಬೇಕು. ನೀವು ಎಲ್ಲಿಂದ ತಕ್ಕೊಂತೀರಾ ಅನ್ನೋದನ್ನ ಮೊದಲು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಒಂದು ಕಡೆಗೆ ಈಗ ಒಂದು ಮಾರ್ಕ್ ಮಾಡಿರೋ ಇದರಲ್ಲಿ ಗುಂಡಿನ ತಕ್ಕೋಬೇಕು. ಗುಂಡಿನ ವಿ ಆಕಾರದಲ್ಲಿ ತಕ್ಕೋಬೇಕು. ವಿ ಆಕಾರದಲ್ಲಿ ನಾವು ಏನಕ್ಕೆ ತಕೊಂಡಿರ್ತೀವಿ ಅಂದ್ರೆ ವಿ ಆಕಾರವಾಗಿ ತೆಗೆದಾಗ ಎಲ್ಲಾ ಪದರುಗಳು ಅಲ್ಲಿ ನಮಗೆ ಗೊತ್ತಾಗುತ್ತೆ. ವಿ ಆಕಾರವಾಗಿ ತೆಗೆದು ಈ ವಿ ಇದರಲ್ಲಿ ಒಂದು ಸೈಡಿನ 10 ಸೆಂಟಿಮೀಟರ್ ಮಣ್ಣಷ್ಟೇ ತಗೋಬೇಕು. ನೀವು ಎಷ್ಟು ಆಳ ತೆಗಿಬೇಕು? ಆಳ ಅನ್ನೋದು ಬೆಳೆಗಳ ಅನುಗುಣವಾಗಿ ಇರ್ತವೆ ಸರ್. ತೋಟಗಾರಿಕೆ ಬೆಳೆಗಳು ಅಥವಾ ಬಹುವಾರ್ಷಿಕ ಬೆಳೆಗಳು ಅಂತವೇನಿರ್ತವೆ, 2-2.5 ಅಡಿ ಆಳದಲ್ಲಿ ನೀವು ಮಾದರಿಗಳನ್ನ ಸಂಗ್ರಹಿಸಬೇಕಾಗುತ್ತೆ. 2.5 ಅಡಿ ತೆಗಿಬೇಕು. ಹೌದು. ಈಗ ವಾರ್ಷಿಕ ಬೆಳೆಗಳು ಯಾವ್ದಾದ್ರು ಆಗಿತ್ತು ಅಂದ್ರೆ 1.5-2 ಅಡಿ ಆಳದಲ್ಲಿ ತೆಗೆದ್ರು ಪರವಾಗಿಲ್ಲ, ಅಲ್ಪಾವಧಿ ಬೆಳೆಗಳಿಗೆ. ಹೌದು, ವಾರ್ಷಿಕವಾಗಿ ಬರ್ತಕ್ಕಂಥ ಬೆಳೆಗಳು. ಈಗ ತರಕಾರಿ ಬೆಳೆಗಳಾಗಿರ್ಬೋದು, ಹೂವಿನ ಬೆಳೆಗಳು, ಅವೆಲ್ಲ ತಿಂಗಳ ಅಂದ್ರೆ 3-6 ತಿಂಗಳ ಈ ರೀತಿಯಾಗಿ ತುಂಬಾ ಕಡಿಮೆ ಅವಧಿಯಲ್ಲಿ ಬೆಳೆತಕ್ಕಂಥ ಬೆಳೆಗಳು, ಅಂತವಕ್ಕೆ ಮಿನಿಮಮ್ 1/2-1 ಅಡಿ ಆಳ. ಅಂದ್ರೆ ನಾವು ಯಾವ ಬೆಳೆ ಬೆಳಿತೀವಿ ಅನ್ನೋದ್ರ ಮೇಲೆ ಮಾದರಿಗಳನ್ನ ತೆಗಿತಾ ಹೋಗಬೇಕು. ಯಾಕಂದ್ರೆ ಬೇರು ಎಲ್ಲಿವರೆಗೂ ನಮಗೆ ಹೋಗಿದೆ ಅನ್ನೋದ್ರ ಮೇಲೆ ನೀವು ಸಂಗ್ರಹಣೆ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿಂದ ಅದು ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಆದ ಕಾರಣದಿಂದ ಅದು ಎಷ್ಟು ಆಳದವರೆಗೂ ಹೋಗಿರುತ್ತೋ ಅಷ್ಟು ಆಳಕ್ಕೆ ಮುಟ್ಟ ಅಷ್ಟು ಇದರಿಂದ ನೀವು ಮಾದರಿಗಳನ್ನ ಸಂಗ್ರಹಿಸಬೇಕು. ತೋಟಗಾರಿಕೆ ಬೆಳೆಗಳಿಗೆ ಸ್ವಲ್ಪ ಆಳವಾಗಿ ತೆಗಿಬೇಕು. ನೀವು ಹೇಳಿದಂಗೆ 2-2.5 ಅಡಿ ತೆಗೆಯಬೇಕು. 2.5 ಅಡಿ ಅಷ್ಟು ತೆಗೆದ್ರೆ ಉತ್ತಮ ಸರ್. ಈ ರೀತಿಯಾಗಿ ನೀವು ಆಳನ ಬೆಳೆಗಳ ಅನುಗುಣವಾಗಿ ನೀವು ನಿರ್ಧಾರ ಮಾಡಬೇಕಾಗುತ್ತೆ. ವಿ ಆಕಾರವಾಗಿ ತೆಗೆದು ಪ್ರತಿ ಗುಂಡಿಯಿಂದ ನೀವು 10 ಸೆಂಟಿಮೀಟರ್ ಮಣ್ಣನ್ನ ತಗೊಳ್ಬೇಕಾಗತ್ತೆ. 10 ಸೆಂಟಿಮೀಟರ್ ಮಣ್ಣ ಅಂತ ತಗೊಂಡು ಈ ರೀತಿಯಾಗಿ 6-7 ಜಾಗಗಳ ಹತ್ರ ನೀವು ಸಂಗ್ರಹಣೆ ಮಾಡ್ಕೊಂಡ್ಬಂದು ಅದಿಷ್ಟು ಮಣ್ಣನ್ನ ಮಿಕ್ಸ್ ಮಾಡಬೇಕು. ಎಲ್ಲದು ಅಂದ್ರೆ ಎಲ್ಲಾ ಕಡೆದು ಮಣ್ಣು ನಿಮಗೆ ಸಿಕ್ಕಿದೆ ಅದೆಲ್ಲದನ್ನು ನೀವು ಪ್ರಾಪರ್ ಅಮೌಂಟ್ ಆಗಿ ಮಿಕ್ಸ್ ಮಾಡ್ತಾ ಇದ್ರ, ಸರಿಯಾದ ಪ್ರಮಾಣದಲ್ಲಿ ನೀವು ಮಿಕ್ಸ್ ಮಾಡ್ಕೋತಿದ್ರ, ಅದು ಮಿಕ್ಸ್ ಮಾಡಿ ಒಂದು ಚೀಲದ ಮೇಲೆ ಹರಡ್ಕೊಡಿ. ಹರಡ್ಕೊಂಡು ಅದನ್ನ ಪ್ಲಸ್ ಆಕಾರವಾಗಿ ಚಿಹ್ನೆನ ಮಾಡ್ಕೋಬೇಕು. ಪ್ಲಸ್ ಆಕಾರವಾಗಿ ಮಾಡ್ಕೊಂಡು ಎರಡು ವಿರುದ್ಧ ದಿಕ್ಕುಗಳು ಯಾವಿರ್ತವೆ ಅದನ್ನ ನೀವು ಡಿಸ್ಕಾರ್ಡ್ ಮಾಡ್ಬೇಕು, ಅಂದ್ರೆ ತೆಗೆದು ಹಾಕ್ಬೇಕು. ಮತ್ತೆರಡು ವಿರುದ್ಧ ದಿಕ್ಕುಗಳು ಯಾವಿರ್ತವೆ ಅವನ್ನ ಮತ್ತೆ ನೀವು ಮಿಕ್ಸ್ ಮಾಡ್ಬೇಕು. ಇದೇ ರೀತಿ ಪ್ರೋಸೆಸ್ ನ ನೀವು 1/4 ಕೆಜಿ ಮಣ್ಣು ಬರಬೇಕು, ಅಲ್ಲಿವರೆಗೂ ಇದನ್ನ ಪುನರಾವರ್ತನೆ ಮಾಡ್ತಾ ಇರಬೇಕು. ಸೊ ನಮಗೆ ಪ್ರಯೋಗಶಾಲೆಗೆ ತರಬೇಕಾಗಿರೋದು 1/4 ಕೆಜಿ ಮಣ್ಣು ತಂದ್ರೆ ಸಾಕಷ್ಟು ಆಯ್ತು. ಕೆಲವು ರೈತರು ಪಾಪ ಗೊತ್ತಿರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಚೀಲ ತಗೊಂಡ್ ಕೊಡ್ತಾರೆ. ನಮ್ ಪ್ರಯೋಗಶಾಲೆಗೆ ಆಗಿರ್ಬೋದು, ಚೀಲ ತಂದು ಇದ್ ಮಾಡ್ತಾರೆ. ಯಾಕಂದ್ರೆ ಮಾಹಿತಿ ಕೊರತೆ ಇರೋದ್ರಿಂದ ಅವರಿಗೆ ಅದು ತಿಳೋದಿಲ್ಲ. ಹಾಗಾಗಿ ನಾವು ಪ್ರಯೋಗಶಾಲೆಯಲ್ಲಿ ಉಪಯೋಗಿಸೋದಾದ್ರೂ 1/4 ಕೆಜಿ ಅಷ್ಟು ಮಣ್ಣು ಕೊಟ್ಟರು ಸಾಕು ನಮಗೆ. ಈ ಮಣ್ಣನ್ನು ನೀವು ಸಂಗ್ರಹಣೆ ಮಾಡಿಕೊಂಡು ಶುಚಿಯಾಗಿರ್ತಕ್ಕಂಥ ಒಂದು ಕವರಲ್ಲೋ ಅಥವಾ ಯಾವ್ದಾದ್ರು ಒಂದು ಚೀಲದಲ್ಲೋ ಸಂಗ್ರಹಣೆ ಮಾಡಿಕೊಂಡು ನಿಮ್ಮ ಎಲ್ಲ ಪೂರ್ತಿ ಮಾಹಿತಿನ ಅದರಲ್ಲಿ ಬರ್ಕೋಬೇಕು. ಅಂದರೆ ಏನು, ರೈತರ ಹೆಸರೇನು, ಸರ್ವೆ ನಂಬರ್ ಎಷ್ಟಿದೆ, ಯಾವ ಬೆಳೆನ ಬೆಳೆದಿದ್ದೀರಾ, ಇವತ್ತಿನ ದಿನಾಂಕ ಅಂದರೆ ಯಾವತ್ತು ನೀವು ಮಣ್ಣನ್ನು ತಕ್ಕೊಂಡಿದ್ರೆ ಅದರ ದಿನಾಂಕ, ಇದೆಲ್ಲ ಮಾಹಿತಿನ ತಗೊಂಡ್ಬಿಟ್ಟು ನೀವು ಪ್ರಯೋಗಶಾಲೆಗೆ ತಂದು ಕೊಡಬೇಕಾಗುತ್ತೆ. ಅದೇ ರೀತಿ ನೀರಿನ ಮಾದರಿಗಳನ್ನು ಸಂಗ್ರಹಣೆ ಮಾಡಬೇಕು ಅಂದರೆ ಪಂಪ್ ಸೆಟ್ಟು ಅಥವಾ ಬೋರ್ವೆಲ್ ಏನಿರ್ತವೆ ಅದೊಂದು 1/4 ದಿಂದ 1 ಗಂಟೆವರೆಗೂ ಓಡಿಸ್ಬೇಕು. ಅಂದ್ರೆ ಅದ್ರಲ್ಲಿ ಏನೇ ಸಾಲ್ಟ್ಸ್ಗಳು ನಿಂತಿದ್ರು ಹೊರಟೋಗುತ್ತೆ, ಹರಿಯೋ ನೀರು ಅಂತ ಕರಿತೀವಿ. ಈ ರೀತಿಯಾಗಿ ಪೂರ್ತಿ ನೀರು ಎಲ್ಲ ಹರಿದೋದ್ಮೇಲೆ 1 ಗಂಟೆ ನಂತರ ನೀವೇನ್ ಮಾಡ್ಬೇಕು, ಶುಚಿಯಾದ ಬಾಟಲ್ ನಲ್ಲಿ 1/4 ಲೀಟರ್ ನೀರನ್ನ ನೀವು ಸಂಗ್ರಹಿಸಿಕೊಂಡು ಪ್ರಯೋಗಶಾಲೆಗೆ ತಂದ್ಕೊಡ್ಬೇಕು. ಮತ್ತೆ ಎಲೆಯ ಮಾದರಿಗಳ ಸಂಗ್ರಹಣೆಗೆ ಬಂದ್ರೆ, ಎಲೆಯ ಮಾದರಿಗಳನ್ನು ಸಂಗ್ರಹಣೆ ಮಾಡಬೇಕು ಅಂದ್ರೆ ಅದು ಕೂಡ ಬೆಳೆಗಳ ಅನುಗುಣವಾಗಿ ಇರ್ತವೆ. ಈಗ ಯಾವ್ದಾದ್ರು ತೋಟಗಾರಿಕೆ ಬೆಳೆಗಳು, ಹಣ್ಣು ತರಕಾರಿ ಯಾವೇ ಇರ್ತವೆ ಅಂದ್ರೆ ನಾವು ಏನ್ ಮಾಡ್ತೀವಿ, ಬೆಳೆತಕ್ಕಂಥ ಕುಡಿಗಳಿಂದ ಅಥವಾ ಬರೀ ಕೆಳಗಡೆ ಇರ್ತಕ್ಕಂಥ ಎಲೆಗಳು, ಈ ರೀತಿಯಾಗಿ ನೀವು ಕಾಂಡ ಭಾಗ ತೊಟ್ಟು ಇವನ್ನೆಲ್ಲ ನೀವು ಸಂಗ್ರಹಣೆ ಮಾಡಬಹುದು. ಯಾವುದೇ ಸಂಗ್ರಹಣೆ ಮಾಡಿದ್ರೆ ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಬೇಕು, ಎಲ್ಲದು ಒಟ್ಟಿಗೆ ಇದ್ ಮಾಡಬಾರ್ದು. ಕುಡಿ ತಗೊಂತಿದ್ರ ಅಂದ್ರೆ ಕುಡಿದೇ ಸಪರೇಟ್, ತೊಟ್ಟನ್ನ ಇದ್ ಮಾಡ್ತಾ ಇದ್ರೆ ಅಂದ್ರೆ ತೊಟ್ಟುಗಳು ಸಪರೇಟ್ ಮಾಡಿ, ಬರೀ ಎಲೆಗಳನ್ನು ತಗೊಳ್ತಾ ಇದ್ರೆ ಅಂದ್ರೆ ಎಲೆಗಳನ್ನು ಸಪರೇಟ್ ಮಾಡಿ ನೀವು ಪ್ರಯೋಗಶಾಲೆಗೆ ತಮ್ಮ ಎಲ್ಲಾ ಮಾಹಿತಿಗಳನ್ನ ತಗೊಂಡ್ಬಂದು ನೀವು ಸಲ್ಲಿಸಿದ್ರೆ ಅದು ಏನು ಸಂಬಂಧಪಟ್ಟ ವಿಶ್ಲೇಷಣೆ ಮಾಡಿಕೊಟ್ಟು ಏನ್ ಕೊರತೆ ಇದೆ, ಇದಕ್ಕೆ ಏನು ನೀವು ಶಿಫಾರಸ್ ಏನಿದೆ, ಶಿಫಾರಸ್ಸಿನ ಅನುಗುಣವಾಗಿ ನಿಮ್ಮಲ್ಲಿಗೆ ಎಷ್ಟಿದೆ, ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನಮ್ಮ ಅಧಿಕಾರಿ ಮಿತ್ರರು ಯಾರಿರ್ತಾರೆ ನಮ್ಮ ಇಲಾಖೆ ವತಿಯಿಂದ ನಾವು ಹೇಳ್ಕೊಡ್ತೀವಿ ಅವರಿಗೆ. ಈಗ ನಮ್ಮ ರೈತರಿಗೆ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಹತ್ವದ ಬಗ್ಗೆ ಮಾತ್ರ ಗೊತ್ತಿತ್ತು, ಯಾವ ರೀತಿ ತಗೊಂಡೋಗ್ಬೇಕು ಅದನ್ನೆಲ್ಲ ಪಡ್ಕೋಬೇಕು ಅಂತ. ಈ ಎಲೆ ಅದು ಸಾಕಷ್ಟು ಜನ ರೈತರಿಗೆ ಗೊತ್ತಿರಲ್ಲ, ಈ ಎಲೆ ಪರೀಕ್ಷೆ ಮಾಡಿದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ ರೈತರಿಗೆ? ಹೌದು ಸರ್, ಈಗ ಏನು ಮಣ್ಣಿನಿಂದ ಎಷ್ಟು ಪೋಷಕಾಂಶಗಳು ಹೀರ್ಕೊಂಡಿದ್ದಾವೆ ಅನ್ನೋದು ಗೊತ್ತಾಗದೆ ನಮ್ಮ ಎಲೆಗಳಲ್ಲಿ, ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಗೊತ್ತಾಗದೆ ಎಲೆಗಳಲ್ಲಿ. ಹಾಗಾಗಿ ಮಣ್ಣು ತುಂಬಾ ಪ್ರಚಲಿತ ಆಗಿರೋದ್ರಿಂದ ಮಾಡಿಸ್ತಾ ಇದಾರೆ, ಎಲೆನೂ ಕೂಡ ಅಷ್ಟೇ ಪ್ರಮುಖ ಒಂದು ಪಾತ್ರನ ನಿರ್ವಹಿಸುತ್ತಲ್ಲಿ. ಸೊ ಅದರ ವಿಶ್ಲೇಷಣೆಯನ್ನು ಮಣ್ಣಿಂದ ಎಷ್ಟು ಅಗತ್ಯ ಇದೆನೋ ಅದರಷ್ಟೇ ಅಗತ್ಯವಾಗಿ ಅದರದ್ದು ಕೂಡ ವಿಶ್ಲೇಷಣೆ ಇದೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಎಲೆನ ಗಿಡದಿಂದ ಬೇರ್ಪಡಿಸಿದ ಮೇಲೆ ಎಷ್ಟು ಗಂಟೆ ಒಳಗೆ ನಿಮ್ಗೆ ತಲುಪಿಸಬೇಕು? ಒಂದು ದಿನ 24 ತಾಸಿನ ಒಳಗಡೆ ನೀವು ಮಾದರಿಗಳನ್ನ ಸಲ್ಲಿಸಿದ್ರೆ ಉತ್ತಮ. ತಮ್ಮಲ್ಲಿ ಯಾವ್ದಾದ್ರು ಡ್ರೈ ಮಾಡ್ಕೊಳ್ಳಕ್ಕೆ ಅಥವಾ ಅದೇನು ಒಣಗಿಸ್ಕೊಳ್ಳಿಕ್ಕೆ ಅವಕಾಶಗಳಿದ್ರೆ ಅದು ಕೂಡ ನೀವು ಶೇಡ್ ಡ್ರೈ ಅಂದ್ರೆ ನೆರಳಿನಲ್ಲೇ ಒಣಗಿಸ್ಬೇಕು, ಬಿಸಿಲಿಗೆ ಹಾಕಬಾರ್ದು. ಈ ರೀತಿಯಾಗಿ 3-4 ದಿನ ಅದು ಪೂರ್ತಿ ಒಣಗಿಸ್ಬಿಟ್ಟು ಆಮೇಲೆ ಕೂಡ ತಂದು ಕೊಡ್ಬೋದು. ಅದೆಲ್ಲ ರೈತರ ಲೆವೆಲ್ ಅಲ್ಲಿ ಆಗೋದಿಲ್ಲ ಅನ್ನೋದಾದ್ರೆ 24 ತಾಸಿನೊಳಗೆ ನಮಗೆ ತಂದು ಕೊಟ್ರೆ ಎಲೆ ಮಾದರಿ ಹಾಗೂ ನೀರಿನ ಮಾದರಿಗಳು 24 ತಾಸಿನೊಳಗೆ ತಂದು ಕೊಡ್ಬೋದು. ಅದೇ ಮಣ್ಣಿನ ಮಾದರಿ ಆದ್ರೆ ಬೇಕಿದ್ರೆ 1 ವಾರ ಬಿಟ್ಟು ತಂದ್ರೂ ಸಮಸ್ಯೆ ಇಲ್ಲ. ಮಣ್ಣು ನಿಮ್ದೇನು ಮನೆಯಲ್ಲಿ ಸ್ವಲ್ಪ ಹರಡಾಕೊಳ್ರಿ, ಗಾಳಿಗೊಂಚೂರು ಹರಡಾಕೊಂಡು ಆಮೇಲೆ ನೀವು ಅದನ್ನ ಪ್ಯಾಕ್ ಮಾಡ್ಕೊಂಡು ತಂದು ಕೊಟ್ರು ಸಮಸ್ಯೆ ಇಲ್ಲ ಸರ್. ಈಗ ಮಣ್ಣು ವಿ ಶೇಪ್ ಅಲ್ಲಿ 2-2.5 ಅಡಿ 1.5 ಅಡಿ ಈ ತರ ಅಂತರದಲ್ಲಿ ತೆಗಿಬೇಕು ಅಂತ ಹೇಳಿದ್ರಿ. ನೀರು 1 ಗಂಟೆ ಓಡಿಸ್ಬಿಟ್ಟು ಬೋರ್ನ ನಂತರ ಒಂದು ಶುದ್ಧವಾದ ಬಾಟ್ಲಲ್ಲಿ 1 ಲೀಟರ್ ನೀರಿನಷ್ಟು ಸಂಗ್ರಹಣೆ ಮಾಡಿ ತಂದು ಕೊಡ್ಬೇಕು ಅಂತ ಹೇಳಿದ್ರಿ. ಎಲೆ ಕೂಡ ಸಂಗ್ರಹಿಸಿ 24 ಗಂಟೆ ಒಳಗೆ ನಮಗೆ ಪ್ರಯೋಗ ಲಾಯಕ್ ತಂದು ಕೊಡ್ಬೇಕು ಅಂತ ಹೇಳಿದ್ರಿ. ಇದನ್ನೆಲ್ಲ ತಗೋಬೇಕಾದ್ರೆ ಏನಾದ್ರು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸ್ಬೇಕಾ ರೈತರು? ಹೌದು ಸರ್, ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ತಗೊಂಬನ್ನಿ ಅಂತ ಹೇಳಿದ್ರೆ ತುಂಬಾ ಇದರಿಂದ ಯಾವ್ದೋ ಒಂದು ಬಳಸದಂತ ಪ್ಲಾಸ್ಟಿಕ್ ಹಳೆಯದು ಕಿತ್ತೋಗಿರೋ ಇದು ಆತರ ಇದ್ರಲ್ಲೆಲ್ಲ ತಂದ್ಬಿಡ್ತಾರೆ. ಅದು ಒಂದು ಒಳ್ಳೆ ಇದಲ್ಲ ಅಂತ ನನ್ನ ಭಾವನೆ. ಹೌದು, ಅದ್ರಲ್ಲಿ ಏನೇ ಕಲಬರಿಕೆ ಇತ್ತು ಅಂದ್ರೆ ಅದು ಕೂಡ ನಾವು ವಿಶ್ಲೇಷಣೆ ಮಾಡುವಾಗ ಅಥವಾ ಸಾಣಿಸುವಾಗ ಅಥವಾ ಏನೋ ಇದ್ ಮಾಡುವಾಗ ತಪ್ಪು ಇದಾಗುತ್ತೆ. ಸೊ ಆದ ಕಾರಣದಲ್ಲಿ ಮೇನ್ ಆಗಿ ನಾವು ಮಣ್ಣಿನ ಮಾದರಿಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಈ ಕಾಂಪೋಸ್ಟ್ ಪಿಟ್ಗಳು ಅಥವಾ ಏನು ಗೊಬ್ಬರದ ಒಂದು ಹೀಪ್ ಅಥವಾ ಗೊಬ್ಬರ ಸಂಗ್ರಹಣೆ ಮಾಡ್ತಿರ್ತಕ್ಕಂಥ ಗೋಡಾಣ್ ಇರ್ಬೋದು ಅಥವಾ ನಿಮ್ದು ತಿಪ್ಪೆ ಇರ್ಬೋದು, ಅಲ್ಲಿಂದ ನೀವು ಮಾದರಿಗಳನ್ನ ಸಂಗ್ರಹಣೆ ಮಾಡಬಾರ್ದು. ಅದು ಮೊದಲನೇದು. ಎರಡನೇದು ಏನು ಅಂದ್ರೆ ಈ ರಾಸಾಯನಿಕಗಳನ್ನ ಬೆರೆಸ್ತಾ ಇರ್ತಾರೆ ಕೂತ್ಕೊಂಡು, ಅಥವಾ ಇವೇನು ಗೊಬ್ಬರ ಕೊಡಕ್ಕಿಂತ ಮುಂಚೆ ಗೊಬ್ಬರ ಬೆರೆಸ್ತಕ್ಕಂಥ ಏರಿಯಾ ತೋಟದಲ್ಲಿ ಅಥವಾ ಹೊಲ ಜಮೀನಲ್ಲಿ ಅಂದ್ರೆ ಅಲ್ಲೇ ನೆಲದ ಮೇಲೆ ಬೆರೆಸ್ಕೊಂಡು ತಗೊಂಡು ಯೂಟಿಲೈಸ್ ಮಾಡಿರ್ತಾರೆ, ಅಲ್ಲಿಂದ ಕೂಡ ನೀವು ಸಂಗ್ರಹಣೆ ಮಾಡಬಾರ್ದು. ಮತ್ತೊಂದು, ಈ ಗೊಬ್ಬರದ ಚೀಲಗಳಲ್ಲಿ ಮಣ್ಣನ್ನು ತಗೊಂಡ್ಬರ್ತಾರೆ. ಉಪಯೋಗಿಸೋದ ಅಂದ್ರೆ ಗೊಬ್ಬರ ಏನ್ ತಂದಿರ್ತಾರೆ, ಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ಯಾವ್ದೋ ಒಂದು ಇದಿರ್ಬೋದು, ಅದರಲ್ಲಿ ಏನು ಉಪಯೋಗಿಸಿರ್ತಾರೆ ಅದನ್ನೇ ಕೊಡ್ಕೊಂಡ್ಬಿಟ್ಟು ಅದ್ರಲ್ಲಿ ಮಣ್ಣು ಹಾಕೊಂಡ್ಬರ್ತಾರೆ. ಈ ರೀತಿಯಾದ ತಪ್ಪುಗಳನ್ನ ಮಾಡಬಾರ್ದು. ಅದ್ರದ್ದು ಏನ್ ಕಂಟೆಂಟ್ಗಳು ಇರ್ತವೆ ಅದೇ ನಿಮಗೆ ರಿಸಲ್ಟ್ಸ್ ಅಲ್ಲೂ ಬರ್ತಾ ಇರುತ್ತೆ, ಫಲಿತಾಂಶದಲ್ಲಿ ಬರ್ತಾ ಇರುತ್ತೆ. ಸೊ ಈ ಮೂರು ಇದರಿಂದ ನೀವು ಸಂಗ್ರಹಣೆ ಮಾಡಬೇಡಿ. ನೀರಿಂದು ಬಂತು ಅಂದ್ರೆ ಶುಚಿಯಾದ ಬಾಟಲ್ನಲ್ಲಿ ಸಂಗ್ರಹಣೆ ಮಾಡಿ ಅನ್ನೋದು ನಮ್ಮದೊಂದಿದ್ದು. ಎಲೆಗಳಾಯ್ತು ಅಂತ ಹೇಳಿದ್ರೆ ಲೋಹದ ಸಲಕರಣೆಗಳನ್ನು ಉಪಯೋಗಿಸಿ ಯಾವ್ದನ್ನು ತರಬಾರದು. ಯಾಕೆಂದ್ರೆ ಸೂಕ್ಷ್ಮ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ವಿಶ್ಲೇಷಣೆ ಮಾಡುವಾಗ ಆ ಲೋಹದ ಅಂಶ ಏನಿರುತ್ತೆ ಅದು ಕೂಡ ಇವು ಹೀರ್ಕೊಂಡಿರ್ತವೆ, ಅಥವಾ ಇದೇನು ಮಿಕ್ಸ್ ಆಗಿರ್ತವೆ. ಆ ಟೈಮಲ್ಲೂ ಕೂಡ ನಿಮಗೆ ಸೂಕ್ತವಾದ ಒಂದು ನಿಖರತೆ ಆದ ಫಲಿತಾಂಶ ನಿಮಗೆ ಸರಿಯಾಗಿ ಬರೋದಿಲ್ಲ. ಆದ ಕಾರಣದಿಂದ ಇದಿಷ್ಟು ಮುಂಜಾಗ್ರತೆ ಕ್ರಮಗಳನ್ನ ವಹಿಸಿ ತಂದಲ್ಲಿ ಮಾಹಿತಿ ನಿಮಗೆ ಸರಿಯಾದ ಇದರಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಎಲೆಗಳನ್ನ ಕುಡುಗೋಲು, ಕತ್ರಿ ಈ ತರ ಇದರಲ್ಲಿ ಕಟ್ ಮಾಡಬಾರ್ದು. ಕೈಯಿಂದನೇ ನೀವು ಚಿವುಟಿ ತಗೊಂಡ್ರೆ ಸಾಕು. ಹೌದು, ಆಮೇಲೆ ಈ ರಸ್ಟ್ ಆಗಿರೋಂತ ಸಲಕರಣೆಗಳನ್ನ ಯೂಸ್ ಮಾಡ್ತಾರೆ, ತುಕ್ಕ ಹಿಡಿದಿರತಕ್ಕಂತ ಇದು, ಅದನ್ನು ಕೂಡ ಯೂಸ್ ಮಾಡಬಾರ್ದು. ಕೈ ಶುದ್ಧವಾಗಿ ತೊಳ್ಕೊಂಡ್ಬಿಟ್ಟು ಕೈಯಿಂದ ಬೇರ್ಪಡಿಸಿ ಕಲೆಕ್ಟ್ ಮಾಡ್ಕೊಂಡ್ ತಗೊಂಡ್ರೆ ಉತ್ತಮ. ಈಗ ಇಷ್ಟೆಲ್ಲ ತಾಮಂದ್ರೆ ನೀವೇನಾದ್ರೂ ಅದಕ್ಕೆ ಚಾರ್ಜ್ ಮಾಡ್ತೀರಾ ಮೇಡಮ್? ಈ ಒಂದು ಮಣ್ಣಿನ ಮಾದರಿಗೆಷ್ಟು, ನೀರಿನ ಮಾದರಿಗೆಷ್ಟು, ಎಲೆಗಳ ಮಾದರಿ ಸಂಗ್ರಹಣ ಮಾಡಿದ್ರೆ ಇದಕ್ಕೆ ವಿಶ್ಲೇಷಣೆ ಮಾಡಿ ನಿಮಗೆ ರಿಸಲ್ಟ್ ಕೊಡ್ಲಿಕ್ಕೆ ಇಷ್ಟ ಅಂತೇನಾದ್ರೂ? ಹೌದು ಸರ್, ಈಗ ನಮ್ಮ ಜೈವಿಕ ಕೇಂದ್ರದಲ್ಲಿ ಇದು ಮೇನ್ ಜೈವಿಕ ಕೇಂದ್ರದ ಉದ್ದೇಶ ಏನು ಅಂದ್ರೆ ರೈತರಿಗೆ ಉಪಯೋಗ ಆಗ್ಲಿ ಅನ್ನೋ ಇದ್ರಲ್ಲೇನೆ ನಾವು ನೋಡ್ತಾ ಇರೋದು. ಹಾಗಿರೋದ್ರಿಂದ ವಿಶ್ಲೇಷಣಾ ವೆಚ್ಚಗಳು ಕೂಡ ಬಹಳ ರೈತರಿಗೆ ಸಹಕಾರಿ ಆಗ್ಲಿ ಅನ್ನೋ ಒಂದು ಇದನ್ನೇ ಇಟ್ಟಿದ್ದಾರೆ, ದರಗಳನ್ನ ಫಿಕ್ಸ್ ಮಾಡಿದ್ದಾರೆ. ಇವೆಲ್ಲ ಇಲಾಖಾ ದರಗಳೇ ಆಗಿರ್ತವೆ. ನಮ್ಮಲ್ಲಿ ಪ್ರಧಾನ ಪೋಷಕಾಂಶಗಳ ವಿಶ್ಲೇಷಣೆ ಕೈಗೊಳ್ಬೇಕು ಅನ್ನೋದಾದ್ರೆ, ಅಂದ್ರೆ ಸಾರಜನಕ, ರಂಜಕ, ರಸಸಾರ, ಲವಣಾಂಶ ಹಾಗೂ ಪೊಟಾಶ್, ಇದಿಷ್ಟನ್ನು ಮಾಡಿಸ್ಬೇಕು ಅಂದ್ರೆ ಕೇವಲ 65 ರೂಪಾಯಿಗಳು ಮಾತ್ರ. ಈಗ ಸೂಕ್ಷ್ಮ ಪೋಷಕಾಂಶಗಳು, ಲಘು ಪೋಷಕಾಂಶಗಳ ವಿಶ್ಲೇಷಣೆನೆಲ್ಲ ಕೈಗೊಳ್ತೀವಿ ಅಂದ್ರೆ 55 ರೂಪಾಯಿಗಳು ಒಂದು ಮಾದರಿಗೆ. ನೀರಿನ ವಿಶ್ಲೇಷಣೆ ಮಾಡಿಸ್ತೀರಾ ಅಂದ್ರೆ 20 ರೂಪಾಯಿಗಳು. ಅಂದ್ರೆ ಒಂದು ಮಾದರಿ ನೀರು ಮಣ್ಣು ಪೂರ್ತಿ ಅದರಲ್ಲಿ ಪ್ರಧಾನ ಪೋಷಕಾಂಶ, ಸೂಕ್ಷ್ಮ, ಲಘು ಎಲ್ಲದೂ ಮಾಡಿಸ್ತೀರಂದ್ರೆ 170 ರೂಪಾಯಿಗೆ ಒಂದು ಮಾದರಿನ ತಗೊಳ್ತೀವಿ. ಅದೇ ರೀತಿ ಎಲೆ ಮಾದರಿಗಳನ್ನ ವಿಶ್ಲೇಷಣೆ ಮಾಡಬೇಕು ಅಂದ್ರೆ 100 ರೂಪಾಯಿಗೆ ಒಂದು ಮಾದರಿನ ಮಾಡ್ಕೊಡ್ತೀವಿ. ಇದು ಸಂಘ ಸಂಸ್ಥೆಗಳಿಗೆ ಸ್ವಲ್ಪ ರೇಟ್ಸ್ಗಳು ವ್ಯತ್ಯಾಸ ಆಗ್ತವೆ. ಇದಕ್ಕಿಂತ 50 ರೂಪಾಯಿ ಸಂಘ ಸಂಸ್ಥೆಗಳಿಗೆ ಹೇರುಪೇರಲ್ಲಿ ನಡೀತವೆ. ಸೊ ಈ ಎಲ್ಲಾ ದರಗಳು ಕೂಡ 65 ರೂಪಾಯಿ 55 ರೂಪಾಯಿ ಬಹಳ ಒಂದು ಕಂಜಿನಿಯಲ್ ಅಮೌಂಟ್ ಅಂತ ನನಗನ್ಸುತ್ತೆ. ಸೊ ಇವು ರೈತರಿಗೆ ಹೊರೆ ಆಗದೇ ಇರಲಿ ಅನ್ನೋ ನಿಟ್ಟಿನಲ್ಲೇ ಇದನ್ನ ಫಿಕ್ಸ್ ಮಾಡಿರೋದ್ರಿಂದ ಯಥೇಚ್ಛವಾಗಿ ಇದನ್ನ ನೀವು ಬಳಕೆ ಮಾಡ್ಕೊಳ್ಳಿ ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜಾಸ್ತಿ ವೆಚ್ಚ ಏನಿಲ್ಲ ರೈತರು ಒಂದ್ಸಾರಿ ಈ ತರ ಮಾಡಿಸೋದ್ರಿಂದ ಸಾಕಷ್ಟು ನಾವು ಈ ರಾಸಾಯನಿಕ ಗೊಬ್ಬರಗಳಿಗೆ ಖರ್ಚು ಮಾಡೋ ಒಂದು ಕ್ರಿಮಿನಾಶಕಗಳಿಗೆ ಸಾಕಷ್ಟು ಎಲ್ಲ ಖರ್ಚು ಮಾಡ್ತಾ ಇರ್ತೀವಿ, ಅದನ್ನ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು. ಈಗ ನಮ್ಮ ಜಮೀನಲ್ಲಿ ಯಾವ್ದೋ ರಂಜಕ ಪೊಟ್ಯಾಶು ಎಲ್ಲ ಜಾಸ್ತಿ ಇರುತ್ತೆ, ನಾವು ಮತ್ತೆ ತಗೊಂಡೋಗಿ ಪೊಟ್ಯಾಶು ರಂಜಕನೇ ಕೊಡ್ತಾ ಇರ್ತೀವಿ, ಈ ತರ ಎಲ್ಲ ಖರ್ಚುಗಳು ಉಳಿಯುತ್ತೆ. ಹೌದು, ಇದು ಬಳಕೆ ಪ್ರಮಾಣ ಹೆಚ್ಚು ಮಾಡದಲ್ಲೂ ಕೂಡ ಟಾಕ್ಸಿಸಿಟಿ ಅಂತ ಕರಿತೀವಿ. ಈಗ ಯಾವ್ದೇ ಅತಿಯಾದ್ರೆ ಅಮೃತನೂ ವಿಷಾನೇ ಇರುತ್ತೆ, ನಮಗೆ ಅದು ಗೊತ್ತಾಗ್ತಾ ಇರಲ್ಲ, ಯಾಕಂದ್ರೆ ಅದು ಬೆಳೆಗಳಲ್ವಾ, ನಮಗೆ ಅದು ಹೇಳಕೊಳ್ಳಲ್ಲ. ಸೊ ಅದ್ರದ್ದು ಹೆಂಗ್ ತೋರಿಸುತ್ತೆ ನಮಗೆ ಇದು ಟಾಕ್ಸಿಸಿಟಿ ಆಗ್ತಿದೆ ಅಂತ, ಬತ್ತೋಗುತ್ತೆ ಇಲ್ಲ ಅಂದ್ರೆ ಒಣಗ್ತಾ ಹೋಗ್ತವೆ, ಎಲ್ಲೋ ಸಿಂಪ್ಟಮ್ಸ್ ತೋರ್ತಾ, ಅದು ನಮಗೇನನ್ಸುತ್ತೆ ಎಲ್ಲೋ ನಾವು ನೀರು ಸರಿಯಾಗಿ ಕೊಟ್ಟಿಲ್ಲ, ಯಾವ್ದೋ ಕೀಟನೋ ರೋಗನೋ ಬಾಧೆ ಆಗಿದೆ ಅಂತ. ಬರೀ ಅವೆರಡೇ ಇರಲ್ಲ, ಈ ರೀತಿಯಾಗಿ ನೀವು ಬೆಳೆದಿರೋ ಪ್ರಮಾಣದಲ್ಲಿ ಕೊಟ್ಟಾಗೂ ಕೂಡ ಈ ರೀತಿ ಸೈಡ್ ಎಫೆಕ್ಟ್ಸ್ಗಳು ಬರ್ತಾ ಇರ್ತವೆ. ಸೊ ಇವೆಲ್ಲ ನಿಖರವಾಗಿ ತಿಳ್ಕೋಬೇಕು ಅಂತ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ನಮಗೆ ಅದರಲ್ಲಿ ಏನಿದೆ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಬೇಕೇ ಆಗುತ್ತಲ್ಲ ಸರ್, ಆ ಒಂದು ಕಾರಣದಿಂದ ಎಷ್ಟು ಪ್ರಮಾಣ ಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೂಕ್ತವಾದ ಪ್ರಮಾಣದಲ್ಲಿ ಕೊಟ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮಣ್ಣಿಂದು, ಬೆಳೆಗೂ ಕೂಡ ಎಷ್ಟು ಬೇಕೋ ಅಷ್ಟು ತಗೊಂಡು ಇಳುವರಿ ನೀವೆಷ್ಟು ನಿರೀಕ್ಷೆ ಮಾಡ್ತಾ ಇದ್ರ ಅಷ್ಟು ತಗೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಮೇಡಮ್, ಈಗ ಮಣ್ಣು ನೀರು ಎಲೆಗಳ ಪರೀಕ್ಷೆ ಮಾಡಿಸ್ಬೇಕಂತ ಹೇಳಿದ್ರಿ, ಈಗ ನಮ್ಮ ರೈತರಿಗೆ ಎಲ್ಲೆಲ್ಲಿ ಪರೀಕ್ಷೆ ಮಾಡಿಕೊಡ್ತಾರೆ, ಎಲ್ಲಿ ಕೇಂದ್ರಗಳಿದಾವೆ? ಈಗ ನೀವು ದಾವಣಗೆರೆಯಲ್ಲಿದ್ದೀರಾ, ದೂರ ಚಳ್ಳಕೆರೆ, ಹಿರಿಯೂರು ಅನ್ನೋರೆಲ್ಲ ದಾವಣಗೆರೆ ಬರ್ಲಿಕ್ಕೆ ತುಂಬಾ ದೂರ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಈ ಪ್ರಯೋಗ ಶಾಲೆಗಳಿದ್ದಾವೆ, ರೈತರು ಹೋದ್ರೆ ಹತ್ರ ಆಗಂತದ್ದು ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಂತೀರಾ? ನಿಮ್ಮ ಚಿತ್ರದುರ್ಗದ ಭಾಗದಲ್ಲಿ ಅಂತ ಬಂದ್ರೆ ಬಬ್ಬೂರ್ ಫಾರ್ಮ್ ಅಂದ್ರೆ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಹಿರಿಯೂರು ತಾಲೂಕಿನಲ್ಲಿ, ಅಲ್ಲೂ ಸಹ ಇದು ಸೌಲಭ್ಯ ಇದೆ, ನೀವು ಅಲ್ಲೂ ಕೂಡ ಮಾಡಿಸ್ಕೋಬಹುದು. ಇನ್ನ ಬಂದ್ರೆ ದಾವಣಗೆರೆಯಲ್ಲಿ ಅಂತ ಬಂದ್ರೆ ನಮ್ಮಲ್ಲಿ ಕೆವಿಕೆ ಹೇಳಿದ್ನಲ್ಲ ಕೃಷಿ ವಿಜ್ಞಾನ ಕೇಂದ್ರ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ, ಅಲ್ಲೂ ಕೂಡ ಇದು ಪರೀಕ್ಷೆನ ಮಾಡಿಸ್ಕೊಳ್ಬಹುದು. ಬಿಟ್ರೆ ನಮ್ದು ಜೈವಿಕ ಕೇಂದ್ರದಲ್ಲೂ ಮಾಡ್ಕೊಡ್ತೀವಿ. ಅದೇ ರೀತಿಯಾದ ಕೃಷಿ ಇಲಾಖೆಗಳು ಎಲ್ಲಿ ಇರ್ತವೋ, ನಿಮ್ಮ ಚಿತ್ರದುರ್ಗದಲ್ಲೂ ಸಹ ಕೃಷಿ ಇಲಾಖೆಗಳು ಇರ್ತವೆ, ಅಲ್ಲೂ ಸಹ ಹೋಬಳಿ ಲೆವೆಲ್ ಅಲ್ಲಿ ಅಥವಾ ತಾಲೂಕಾ ಲೆವೆಲ್ ಅಲ್ಲಿ ಅಲ್ಲೂ ವಿಶ್ಲೇಷಣೆ ಕೈಗೊಳ್ತಾರೆ, ಅಲ್ಲೂ ಸಹ ಮಾಡಿಸ್ಕೋಬಹುದು. ಅದೇ ರೀತಿ ನಮ್ದು ದಾವಣಗೆರೆಯಲ್ಲೂ ಕೃಷಿ ಇಲಾಖೆಯಲ್ಲೂ ಸಹ ಮಾಡಿಕೊಡ್ತಾರೆ. ಕಾಡಜ್ಜಿ ಅಂತ ಪ್ರಯೋಗಶಾಲೆ ಇದೆ, ಅಲ್ಲೂ ಸಹ ಈ ಸೌಲಭ್ಯಗಳು ಸಿಗ್ತವೆ. ನಮ್ಮಲ್ಲಿ ಜೈವಿಕ ಕೇಂದ್ರ ಅಂತ ಬಂದ್ರೆ ಈ ರೀತಿ ನೀವು ಕೇಳಿದ್ರಲ್ಲ ಎಲ್ಲೆಲ್ಲಿ ಮಾಡಿಸ್ಕೋಬಹುದು ಅಂತ, ಇದು ನಮ್ಮ ನಿಮ್ಮ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಬೇರೆ ಎಲ್ಲಾ ಜಿಲ್ಲೆಯವರಿಗೂ ಇದು ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜೈವಿಕ ಕೇಂದ್ರ ಬಂದು 6 ಜೈವಿಕ ಕೇಂದ್ರಗಳಿದಾವೆ ಸರ್. ಒಂದು ನಮ್ದು ದಾವಣಗೆರೆಯಲ್ಲಿದೆ, ಅಂದ್ರೆ ದಾವಣಗೆರೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಒಂದು ಇದಾಗ್ಲಿ ಅಂತ. ಅಂದ್ರೆ ಚಿತ್ರದುರ್ಗ ಬರುತ್ತೆ, ಹಾವೇರಿ ಬರುತ್ತೆ, ಇವು ಸುತ್ತಮುತ್ತಲ ಚಿಕ್ಕಮಗಳೂರು, ಇಲ್ಲಿನ ಭಾಗದ ರೈತರು ಇದರದ್ದು ಸದುಪಯೋಗ ಪಡಿಸ್ಕೋಬಹುದು. ಇನ್ನೊಂದು ಬಂದು ಶಿವಮೊಗ್ಗದಲ್ಲಿದೆ, ಅಲ್ಲಿ ಜೈವಿಕ ಕೇಂದ್ರ ಇದೆ. ಮತ್ತೊಂದು ಬೀದರ್ನಲ್ಲಿ, ಮೈಸೂರಿನಲ್ಲಿ, ನಮ್ದು ಹೆಡ್ ಕ್ವಾರ್ಟರ್ಸ್ ಬಂದು ಬೆಂಗಳೂರು, ಅಲ್ಲೊಂದಿದೆ. ಬಿಟ್ಟರೆ ಕೊಪ್ಪಳ, ಇಷ್ಟು ಇದರಲ್ಲಿ. ಮತ್ತೆ ಬೆಳಗಾವಿ ಜೈವಿಕ ಕೇಂದ್ರ, ಈ ರೀತಿಯಾಗಿ 6-7 ಜೈವಿಕ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದೀವಿ. ಜಿಲ್ಲೆಯ ಸುತ್ತಮುತ್ತ ಬರ್ತಕ್ಕಂಥ ಎಲ್ಲಾ ರೈತ ಬಾಂಧವರು ಕೂಡ ಇಂತಿಂತ ಜೈವಿಕ ಕೇಂದ್ರಗಳಲ್ಲಿ ತಾವು ಸೌಲಭ್ಯಗಳನ್ನ ಪಡ್ಕೋಬಹುದು. ಈಗ ಇಷ್ಟೊತ್ತೆಲ್ಲ ಹೇಳಿದ್ರಿ ಮೇಡಮ್, ಮಣ್ಣು ಪರೀಕ್ಷೆ ಮಾಡಿಸಬೇಕು, ನೀರಿನ ಪರೀಕ್ಷೆ ಮಾಡಿಸಬೇಕು, ಎಲೆ ಪರೀಕ್ಷೆ ಮಾಡಿಸಬೇಕು, ಇವುಗಳ ಉಪಯೋಗ ಬೇಕಲ್ಲ. ಈಗ ನಮ್ಮ ರೈತರು ಕೆಲವರೆಲ್ಲ ಮಾಡಿಸ್ತಾರೆ, ಕೆಲವರು ಮಾಡಿಸೋದಿಲ್ಲ. ಏ ಬಿಡಪ್ಪ, ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡೋದು, ನಮ್ಗೆ ಚೆನ್ನಾಗಿ ಇಳುವರಿ ಬರುತ್ತಲ್ಲಪ್ಪ ಅನ್ನೋ ಒಂದು ರೈತರು ಇರ್ತಾರೆ. ನೀವು ಹೇಳ್ದಂಗೆ ಸಾಕಷ್ಟು ಅನುಕೂಲ ಆಗುತ್ತೆ ಮಣ್ಣು ನೀರು ಎಲೆಗಳು ಪರೀಕ್ಷೆ ಮಾಡಿಸೋದ್ರಿಂದ. ಇದರಿಂದ ಏನೇನು ಉಪಯೋಗ ಆಗ್ಬೋದು ರೈತರಿಗೆ, ಆ ಒಂದು ಮಾಹಿತಿ ತಿಳಿಸ್ಕೊಟ್ರೆ ಸಾಕಷ್ಟು ಜನ ಈ ಕಡೆ ಮಣ್ಣು ಮತ್ತು ನೀರು ಎಲೆಗಳ ಪರೀಕ್ಷೆ ಮಾಡಿಸೋ ಕಡೆ ಇನ್ನೂ ಹೆಚ್ಚು ಆಸಕ್ತಿ ವಹಿಸಬಹುದು ಅಂತೀರಾ? ಹೌದು, ಈಗ ನೀವೇ ಹೇಳ್ದಂಗೆ ರೈತರಿಗೆ ಮಾಹಿತಿಗಳ ಕೊರತೆ ನಮಗೆಲ್ಲರಿಗೂ ತಿಳಿದಂಗೆ ಈಗಿನ ಪ್ರಚಲಿತ ದಿನಗಳಲ್ಲೂ. ಆದ್ರೂ ಈಗ ಏನೋ ಯೂಟ್ಯೂಬ್ ಅದೆಲ್ಲ ನೋಡಿ ಸ್ವಲ್ಪ ಮಟ್ಟಿಗೆ ಮಾಹಿತಿಗಳನ್ನು ತಗೊಳ್ತಾ ಇದ್ದಾರೆ. ನೀವು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಿರ್ತೀರ. ಪ್ರತಿ ವರ್ಷ ಒಂದು ಪಾಂಪ್ಲೆಟ್ಸ್ ಮಾಡಿಸೋದಾಗಿರ್ಬೋದು, ಮೇಳಗಳನ್ನ ಕೊಡೋದ್ರಲ್ಲಾಗಬಹುದು, ಕಾರ್ಯಕ್ರಮಗಳನ್ನ ಕೊಡೋದ್ರ ಮೂಲಕ ನಾವು ಜಾಗೃತಿನ ಮೂಡಿಸ್ತಾ ಇರ್ತೀವಿ. ಮೇನ್ ಆಗಿ ಇದು ಏನಕ್ಕೆ ಮಾಡಿಸ್ಕೋಬೇಕು ಪರೀಕ್ಷೆ ಅಂದಂಗೆ, ಇಷ್ಟೊತ್ತು ನಾವು ಅದ್ರ ಬಗ್ಗೆನೆ ಸಂಕ್ಷಿಪ್ತವಾಗಿ ಮಾಹಿತಿನ ಕೊಟ್ಟಿದ್ದೀನಿ, ಅದಲ್ಲದೆ ಇದ್ರ ಬಗ್ಗೆನೆ ಮಾತಾಡಿದ್ದೀವಿ. ಅದೇ ನಿಮ್ಮ ಬೆಳೆಗೆ ಅನುಗುಣವಾಗಿ ಎಷ್ಟು ಪೋಷಕಾಂಶಗಳು ಬೇಕು ಅಷ್ಟನ್ನಷ್ಟೇ ಕೊಡಿ. ಯಾವುದೇ ಆಗ್ಲಿ ಜಾಸ್ತಿ ಕೊಟ್ಟಲ್ಲಿ ಅದು ಟಾಕ್ಸಿಸಿಟಿ ಅಂತ ನಮಗೆ ಪರಿಣಮಿಸುತ್ತೆ, ಆ ಲೆವೆಲ್ಗೆ ಹೋಗದೆ ಆದಷ್ಟು ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಕಾಳಜಿನ ಹೆಚ್ಚು ವಹಿಸಬೇಕು. ಯಾಕಂದ್ರೆ ಜಮೀನ್ ಅನ್ನೋದು ಅಥವಾ ತೋಟ ಅನ್ನೋದು ಬರೀ 4-5 ವರ್ಷ ಮಾಡ್ತಕ್ಕಂಥದ್ದಲ್ಲ, ಅದು ನಮ್ಮ ಜನರೇಷನ್ ಪೀಡಿಗಳಿಗೂ ಕೂಡ ನಾವು ಅದನ್ನ ನಮ್ಮ ಇದ್ರಾಗಿ ಬಳುವಳಿಯಾಗಿ ಕೊಡ್ತಕ್ಕಂತ ಒಂದಿದು. ಜಮೀನ್ ಹೊಂದಿದೀವಿ ಅನ್ನೋದೇ ಅದೊಂದು ನಮಗೆ ಹೆಮ್ಮೆಯ ವಿಷಯ. ಆ ಜಮೀನ್ ಇದೆ ಅಂದ್ರೆ ಅದರ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನಾವು ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋತೀವೋ ಆ ರೀತಿಯಾಗಿ ಮಣ್ಣಿನ ಆರೋಗ್ಯ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ವಹಿಸೋದ್ರಿಂದ ಸೂಕ್ತ ಪ್ರಮಾಣದಲ್ಲಿ ಪೋಷಕಾಂಶಗಳು ಕೊಡಿ. ಯಥೇಚ್ಛವಾಗಿ ಜೈವಿಕ ಮೂಲದ ಏನು ಗೊಬ್ಬರಗಳಿದಾವೆ, ಸಾವಯವ ಮೂಲದ ಗೊಬ್ಬರಗಳೇನಿದಾವೆ ಅದನ್ನ ಬಳಸಿ ಆ ರೀತಿಯಾಗಿ ಬೆಳೆಸೋದ್ರಿಂದ ಜೈವಿಕ ಗುಣಧರ್ಮಗಳು ಹೇಗೆ ನಮಗೆ ಉಳ್ಕೊಳ್ತಾ ಹೋಗುತ್ತೋ, ಜೈವಿಕ ಗುಣಧರ್ಮಗಳು ಉಳ್ಕೊಂಡಂಗೆ ಸಾವಯವ ಕಂಟೆಂಟ್ ಏನಿರುತ್ತೆ ಮಣ್ಣಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ನಿಮಗೆ ಬೆಳೆಯಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಏನು ಕೊನೆಯವರೆಗೂ ನೀವು ಅದನ್ನ ಇಟ್ಕೋಬಹುದು. ನಮ್ಮ ಸ್ವತ್ತು ಅನ್ನಂಗೆ ಕೊನೆಯವರೆಗೂ ನೀವು ಇಟ್ಕೊಳ್ಬಹುದು. ಅದೊಂದು ನಮ್ಮ ಮೇನ್ ಒಂದು ಧ್ಯೇಯ, ನಮ್ಮ ಕೇಂದ್ರದ ಒಂದು ಧ್ಯೇಯ. ನಾವು ಅದನ್ನೇ ಕೂಡ ಎಲ್ಲಾ ಕಡೆಗೂ ಜಾಗೃತಿಯನ್ನ ಮೂಡಿಸ್ತಾ ಇದೀವಿ. ಇದು ಈಗ ಇವತ್ತಿನ ಪೀಳಿಗೆಗೆ ನಾಳೆಗಿನ ಪೀಳಿಗೆಗೆ ಆಗೋದು ಬೇಡ, ಕೊನೆಯವರೆಗೂ ನಮ್ಮಿಂದ ನಮ್ಮ ಪೀಳಿಗೆಗಳಿಗೆ ಇದು ಹೋಗ್ತಾನೆ ಇರಲಿ. ಈ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೆಲಸ ಮಾಡೋಣ, ಇದನ್ನ ಅರ್ಥಕೊಂಡು ಬೇಕಾದಷ್ಟು ಮಾತ್ರ ಕೊಟ್ಟು ನಮ್ಮ ಜಮೀನುಗಳನ್ನ ಉಳಿಸ್ಕೊಳ್ಳೋಣ ಅಂತ ಈ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಕೊನೆಯದಾಗಿ ಇತ್ತೀಚೆಗೆ ನಮ್ಮ ರೈತರು ನೋಡ್ದಂಗೆ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸ್ತಾರೆ. ಈಗ ಈ ಕಡೆ ನಮ್ಮ ಪಕ್ಕದಲ್ಲಿ 4 ಚೀಲ ಹಾಕಿ 8 ಚೀಲ ಹಾಕ್ತೀನಿ. ಈ ತರ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಮತ್ತು ಹೆಚ್ಚು ಕ್ರಿಮಿನಾಶಕಗಳನ್ನ, ಈಗ ಪ್ರತಿಯೊಂದು ಬೆಳೆ ಬೆಳೆಯೋರು ಯಾವ ಬೆಳೆ ನಾವು ಬೆಳೆಯಲಿಕ್ಕೆ ಕೊಟ್ಟರು ಸಾಕಷ್ಟು ಕೀಟರೋಗಗಳ ಬಾಧೆ ಕಂಡು ಬರುತ್ತೆ. ಹಂಗಾಗ್ಬಿಟ್ಟು ಹೆಚ್ಚು ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡ್ತಾರೆ. ಇದರಿಂದ ಮಣ್ಣು ಮತ್ತೆ ಅಂತರ್ಜಲ ತೊಂದರೆ, ನೀರಿನ ಮೇಲೆ ಎಷ್ಟು ದುಷ್ಪರಿಣಾಮ ಬೀರುತ್ತೆ, ಯಾವ್ಯಾವ ತರ ದುಷ್ಪರಿಣಾಮ ಬೀರುತ್ತೆ. ನಾವು ಹೆಚ್ಚು ಇತ್ತೀಚೆಗೆ ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸಹಜ ಕೃಷಿ ಈ ತರ ಎಲ್ಲ ಮಾತುಗಳು ಕೇಳ್ತಾ ಇರ್ತೀವಿ. ಇದರಿಂದ ಎಷ್ಟು ಅನುಕೂಲ ಆಗುತ್ತೆ, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಕ್ರಿಮಿನಾಶಕಗಳನ್ನ ಬಳಸೋದ್ರಿಂದ ಏನೇನು ತೊಂದರೆ ಆಗುತ್ತೆ ನಮ್ಮ ಭೂಮಿಗೆ ಮಂಡಿಗೆ ಅಂತ ಹೇಳ್ತೀರಾ? ಹೆಚ್ಚಾಗಿ ರಾಸಾಯನಿಕ ಬೆಳೆಸೋದ್ರಿಂದ ಏನಾಗುತ್ತೆ ಅಂದ್ರೆ, ಇವೇನು ಸೂಕ್ಷ್ಮಾಣು ಜೀವಿಗಳು ಏನಿರ್ತವೆ ನಿಮ್ಮ ಮಣ್ಣಿನಲ್ಲಿ, ಅವೆಲ್ಲದು ಕೂಡ ಜೈವಿಕ ಕ್ರಿಯೆಗಳನ್ನೆಲ್ಲ ನಿಲ್ಲಿಸ್ತವೆ ಮೊದಲನೇದಾಗಿ. ಯಾಕೆಂದ್ರೆ ಅದು ಈ ರಾಸಾಯನಿಕದ ಅಂದ್ರೆ ಏನು, ಹೀಟ್ ಕ್ರಿಯೇಟ್ ಆಗುತ್ತೆ. ಹೀಟ್ ಕ್ರಿಯೇಟ್ ಆದಂಗೆ ಯಾವುದೇ ಜೀವಿಗಳು ಅಲ್ಲಿ ಬದುಕಲಿಕ್ಕೆ ಅದು ಬಿಟ್ಕೊಡಲ್ಲ, ಸೂಕ್ತವಾದ ವಾತಾವರಣನ ಅದು ಕ್ರಿಯೇಟ್ ಮಾಡ್ಕೊಡಲ್ಲ. ಆದ್ರಿಂದ ಏನಾಗುತ್ತೆ, ಸೂಕ್ಷ್ಮಾಣು ಜೀವಿಗಳು ಸತ್ತಂಗೆ ಏನಾಗುತ್ತೆ, ಇವೇನು ರಾಸಾಯನಿಕಗಳ ಅವೈಲಬಲ್ ಫಾರ್ಮ್ ಅಥವಾ ಅದು ಗಿಡಗಳಿಗೆ ತಗೊಳ್ಬೇಕಾದಂತ ಒಂದು ಕ್ರಿಯೆ, ಅದು ಕುಂದಿತ ಆದಾಗ ಏನಾಗುತ್ತೆ, ಅವು ರೆಸಿಡ್ಯೂ ಅಂತ ಕರಿತೀವಿ. ಎಲ್ಲಾ ನೀವು ಹಾಕಿರುವಂತ ಎಲ್ಲಾ ರಾಸಾಯನಿಕ ಗಿಡ ತಗೊಳ್ಳೋದಿಲ್ಲ, ಅದ್ರಲ್ಲಿ 50% ತಗೊಂಡ್ರೆ ಜಾಸ್ತಿ ಆಯ್ತು, ಇನ್ನ 50% ಅದು ಮಣ್ಣಲ್ಲಿ ಹಂಗೆ ಉಳ್ಕೊಂಡ್ಬಿಡುತ್ತೆ. ಕರಗದೆ ಕರಗದೆ ಅದೇನು ವಿಷ ಅನ್ನೋದೇನಿರುತ್ತೆ ಅದು ಮಣ್ಣಲ್ಲಿ ಹಾಗೆ ಉಳ್ಕೊಂತೋಗುತ್ತೆ. ಇದು ಒಂದೆರಡು ವರ್ಷನ ಮೂರು ವರ್ಷನ ಆದ್ರೆ ಪರವಾಗಿಲ್ಲ, ಅದು ವರ್ಷಾನು ವರ್ಷ ವರ್ಷಾನು ವರ್ಷ ವರ್ಷಾನು ವರ್ಷ ಅದು ಅಲ್ಲೇ ಕೂತು ಕೂತು ಏನಾಗುತ್ತೆ, ನಿಮ್ಮ ಮಣ್ಣಿಂದೆಲ್ಲ ರಸಸಾರ ಅಥವಾ ಏನು ಲವಣಾಂಶ ಅಂತ ಏನು ಕರಿತೀವಿ ಇದೆಲ್ಲ ಏರುಪೇರಾಗ್ತಾ ಹೋಗುತ್ತೆ. ಈ ರಸಸಾರ ಅಥವಾ ಲವಣಾಂಶಗಳು ಏರುಪೇರಾದಾಗ ಏನಾಗುತ್ತೆ ಅಂದ್ರೆ ಪೋಷಕಾಂಶಗಳು ಸರಿಯಾಗಿ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಅದು ಸಾಲ್ಟ್ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ ಅಂದ್ರೆ ಬೇರೆ ಯಾವುದೇ ಪೋಷಕಾಂಶಗಳನ್ನು ತಗೊಳ್ಳಿಕ್ಕೆ ಇದು ಬಿಟ್ಕೊಡಲ್ಲ. ಆ ಉಪ್ಪು ಅನ್ನೋದು ಉಪ್ಪಿನಾಂಶ ಅನ್ನೋದು ಏನಿರುತ್ತೆ ಬೇರೆಗಳು ಹೀರ್ಕೊಳ್ಳೋದಕ್ಕೆ ಅದು ಅನುವು ಮಾಡಿಕೊಡಲ್ಲ. ಆದ ಕಾರಣದಿಂದ ಏನಾಗುತ್ತೆ, ನೀವು ಸರಿಯಾದ ಪ್ರಮಾಣದಲ್ಲೇ ಬಳಸಿ, ಒಂದು ಟಾಕ್ಸಿಸಿಟಿನ ಕಡಿಮೆ ಮಾಡ್ಕೊಳ್ಳಿ, ಯಥೇಚ್ಛವಾಗಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸಿ. ಹಸಿರೆಲೆ ಗೊಬ್ಬರಗಳಲ್ಲೂ ಕೂಡ ಏನಾಗುತ್ತೆ, ಒಂದು ಲಾಂಗ್ ಟರ್ಮ್ ಒಂದು ಶಾರ್ಟ್ ಟರ್ಮ್ ಅಥವಾ ಕಡಿಮೆ ಅವಧಿಯ ಹಾಗೂ ಹೆಚ್ಚಿನ ಅವಧಿಯ ಹಸಿರೆಲೆ ಗೊಬ್ಬರಗಳು ಅಂತ ಬರ್ತವೆ. ಕಡಿಮೆ ಅವಧಿದ ಅಂದ್ರೆ ಏನು, ಇಂಥವೆಲ್ಲ ಕೇಳಿರ್ಬೋದು, ಡಯಾಂಚ ಸೆಣಬು ಇವೆಲ್ಲ ಒಂದು ಮೂರರಿಂದ ಆರು ತಿಂಗಳು ಒಳಗೆ ಬರ್ತಕ್ಕಂಥದ್ದು. ಹೂ ಆಡೋ ಸಮಯದಲ್ಲಿ ಅದನ್ನೆಲ್ಲ ಹೊಡೆದ್ಬಿಟ್ಟು ರೋಟ್ ರೋಡ್ಸ್ಕೊಂಡು ಮತ್ತೆ ನಿಮ್ ನೆಲಕ್ಕೆ ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮತ್ತಿನ್ನೊಂದು ಎಲ್ಲ ಹೂ ಆಡೋ ಸಮಯದಲ್ಲಿ ನಾನ್ ಕೇಳ್ಪಟ್ಟಿರಂಗೆ, ಹೂ ಆಡೋ ಸಮಯದಲ್ಲೇ ಯಾಕೆ ನೀವು ಹಸಿರೆಲೆ ಗೊಬ್ಬರನ ಹೊಡೆದಾಕ್ರಿ ಅಂತ ಕೇಳ್ತೀರಾ. ಯಾಕೆ ಆ ಸಮಯದಲ್ಲೇ ನಾವು ಹೊಡೆದಾಕ್ಬೇಕು ಅಂದ್ರೆ ಅವಾಗ ಫೈಬರ್ ಕಂಟೆಂಟ್ ಅನ್ನೋದು ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಕಡಿಮೆ ಇದ್ದು ಅದರಲ್ಲಿ ಎಲ್ಲಾ ಜೀವಸತ್ವಗಳು ಪೂರ್ಣ ಪ್ರಮಾಣದಲ್ಲಿ ಆ ಟೈಮಲ್ಲಿ ಇರುತ್ತೆ. ಅದೇ ನೀವು ಹೂವೆಲ್ಲ ಆಗ್ಬಿಟ್ಟು ಸ್ವಲ್ಪ ಎಲ್ಲ ಬಲ್ತಿದೆ ಅನ್ನ ಕೊಟ್ರೆ ಅಂದ್ರೆ ಫೈಬರ್ ಕಂಟೆಂಟ್ ಎಲ್ಲ ಕಡಿಮೆ ಆಗುತ್ತೆ. ಫೈಬರ್ ಕಂಟೆಂಟ್ ಕಡಿಮೆ ಆದಾಗ ಒಡೆದಾಕಿದ್ರೆ ಅಂದ್ರೆ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಅವಕ್ಕೂ ಕೂಡ ಇವೇನ್ ಸೂಕ್ಷ್ಮ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಅವು ತಿಂತಾ ಇರ್ತವೆ, ಅವು ಯುಟಿಲೈಸ್ ಮಾಡ್ಕೊಂತಿರ್ತವೆ. ಅದು ಕಾಂಪಿಟೇಷನ್ ಮಾಡಕ್ ಶುರು ಆಗುತ್ತೆ. ಅವಾಗ ಕಾಂಪಿಟೇಷನ್ ಮಾಡಿದಾಗ ಏನಾಗುತ್ತೆ, ನಮಗೆ ಬೇಕಾದಂತ ಟಾರ್ಗೆಟ್ ಗೊಬ್ಬರ ಯಾವ್ದಿರುತ್ತೆ ಅದು ಗಿಡಗಳಿಗೆ ಸಿಗಲ್ಲ, ಯಾಕಂದ್ರೆ ಅದನ್ನ ಇವು ಬಳಸ್ಕೊಂಡ್ಬಿಟ್ಟಿರ್ತವೆ. ಸೊ ಆದ ಕಾರಣದಿಂದ ಫೈಬರ್ ಕಂಟೆಂಟ್ ಕಡಿಮೆ ಇದ್ದಾಗ ಹೊಡೆದಾಕಿದ್ರಿ ಅಂದ್ರೆ ಅದರಲ್ಲಿ ಪೂರ್ಣ ಪ್ರಮಾಣದ ಜೈವಿಕ ಸತ್ವ ಪೂರ್ತಿ ಇರತಕ್ಕಂತ ಒಂದು ಪಿರಿಯಡ್ ಅದು. ಆ ಟೈಮಲ್ಲಿ ಹೊಡೆದಾಕ್ದಾಗ ಅದೊಂದು ನಿಮಗೆ ಸೂಕ್ತವಾದ ಟೈಮು ಅಂತ ಅನ್ಸುತ್ತೆ. ಇನ್ ಬಿಟ್ರೆ ಲಾಂಗ್ ಟರ್ಮ್ ತುಂಬಾ ಹೆಚ್ಚಿನದಾಗಿ ಇದು ಮಾಡ್ಬೇಕು ಅಂದ್ರೆ ವೆಲ್ವೆಟ್ ಬೀನ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇದಿರ್ತವೆ. ಹೀಗೆ ತೋಟದ ಬೆಳೆಗಳಿಗೆ ಒಂದ್ ವರ್ಷ ಎರಡು ವರ್ಷ ಬಿಡ್ತೀವಿ ಮೇಡಮ್ ಅನ್ನೋದಾದ್ರೆ ಆ ಬೆಳೆನ ನೀವು ಬೇಕಿದ್ರೆ ಹಸಿರೆಲೆ ಗೊಬ್ಬರವಾಗಿ ಯುಟಿಲೈಸ್ ಮಾಡ್ಕೋಬಹುದು. ಇನ್ ಬಿಟ್ರೆ ಡಯಾಂಚ ಸೆಣಬು ಇವೆಲ್ಲ ಕಾಮನ್ ಆಗಿ ನೀವು ಇದ್ ಮಾಡಬಹುದು. ಅದ್ ಬಿಟ್ರೆ ಗೊಬ್ಬರದ ಗಿಡ ಗ್ಲಿರಿಸಿಡಿಯ ಅಂತ ಕರಿತೀವಿ, ಪೊಂಗೆಮಿಯಾ, ಇವನ್ನೆಲ್ಲ ಬದುಗಳಲ್ಲಿ ಹಾಕೊಳ್ರಿ. ಅದು ಯಾವಾಗ ಯಾವಾಗ ಬೇಕಾವಾಗ ಒಡ್ ದೊಡ್ಡ ದೊಡ್ಡ ದೊಡ್ಡ ನಿಮ್ಮ ಮಣ್ಣಿಗೆ ನೀವು ಇನ್ಕಾರ್ಪೊರೇಟ್ ಮಾಡ್ಕೊಂಡ್ರೆ ಜೈವಿಕ ಸತ್ವನು ಜಾಸ್ತಿ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳು ಬೇಕಾದಾಗ ಮುಂಗಾರು ಹಿಂಗಾರು ಎರಡು ಟೈಮಲ್ಲಿ ಕೊಡ್ತೀರಾ, ಆ ಟೈಮಲ್ಲಿ ನೀವು ಅವನ್ನು ಕೊಟ್ಕೊಳ್ರಿ. ಒಂದು ಸಮತೋಲನ ಮೇಂಟೈನ್ ಮಾಡಬೇಕು. ಬರೀ ಜೈವಿಕನೇ ಇದು ಮಾಡ್ತೀವಿ, ಸಾವಯವನೇ ಕೊಡ್ತೀವಿ, ಬರೀ ರಾಸಾಯನಿಕ ಕೊಡ್ತೀವಿ, ಈ ರೀತಿಯಾಗಿ ನೀವು ಹೋಗ್ಬೇಡಿ. ಮೂರು ಇದನ್ನು ಕೂಡ ಸಮತೋಲನವಾಗಿ ಮೇಂಟೈನ್ ಮಾಡಿದಲ್ಲಿ ನೀವು ಫಲವತ್ತತೆ ಕಾಪಾಡಬಹುದು, ಆರೋಗ್ಯ ಮಟ್ಟನ ಸುಧಾರಿಸಬಹುದು, ನಿಮಗೆ ಬೇಕಾದಂತ ಇಳುವರಿನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಎಷ್ಟು ಬಯಸ್ತಿದ್ರೋ ಅಷ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹೆಚ್ಚು ರಾಸಾಯನಿಕ ಗೊಬ್ಬರ ಕೊಡೋ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸೋದಕ್ಕಿಂತ ನೀವು ಹೇಳ್ದಂಗೆ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಈ ತರ ಒಂದು ಗೊಬ್ಬರಗಳು ಕೊಡೋದ್ರಿಂದ ಭೂಮಿಯಲ್ಲಿ ಸಾಕಷ್ಟು ಕ್ರಿಯೆಗಳು ನಡೆದು ಭೂಮಿ ಜೀವಂತವಾಗಿರುತ್ತೆ. ಮುಂದೆ ನಮ್ಮ ಪೀಳಿಗೆಗೆ ನಾವು ಭೂಮಿಯನ್ನು ಜೀವಂತವಾಗಿ ಕೊಟ್ಟು ಬಳುವಳಿಯಾಗಿ ಕೊಟ್ಟೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೀರ. ಹೌದು ಸರ್, ರಾಸಾಯನಿಕನ ಬಳಸಿದ್ರೆ ಅಂದ್ರೆ ಸೂಕ್ತ ಪ್ರಮಾಣದಲ್ಲಿ ಶಿಫಾರಸಿನ ಅನುವಡಿಯಲ್ಲಿ ನೀವು ಬಳಸ್ಕೊಡಿ. ಮೇಡಮ್, ಈ ಮಣ್ಣು ನೀರು ಎರೆ ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ರಿ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಮೇಡಮ್, ರೈತರ ಬಾಂಧವರು ನೇರವಾಗಿ ನಮ್ಮ ಕಚೇರಿಗೂ ಸಹ ಬರಬಹುದು. ನಮ್ಮ ಕಚೇರಿಯ ಅಡ್ರೆಸ್ ದಾವಣಗೆರೆಯ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಚಿಕ್ಕನಹಳ್ಳಿ ರಸ್ತೆ ಹಣ್ಣಿನ ಮಾರುಕಟ್ಟೆ ಎದುರಿಗೆ, ಅಲ್ಲಿ ನಮ್ಮ ಕೇಂದ್ರ ಇದೆ, ಜೈವಿಕ ಕೇಂದ್ರ ಇದೆ. ಅಲ್ಲಿ ನೇರವಾಗಿ ನೀವು ಮಾದರಿಗಳನ್ನು ತಂದು ಸಂಗ್ರಹಣೆ ಮಾಡಿಕೊಂಡು ನಮಗೆ ಬಂದು ತಲುಪಿಸಿ ವಿಶ್ಲೇಷಣೆ ಮಾಡಿಸ್ಕೋಬಹುದು. ಅಥವಾ ನೀವು ದೂರವಾಣಿ ಮೂಲಕ ಸಹ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 8080383805. ಈ ನನ್ನ ದೂರವಾಣಿಗೆ ಸಂಖ್ಯೆ ಕೂಡ ತಾವು ಕರೆ ಮಾಡಿ ನಿಮಗೆ ಬೇಕಾದಂತ ಮಾಹಿತಿನ ಪಡ್ಕೋಬಹುದು. ಬಹಳ ಸಂತೋಷ ಮೇಡಮ್. ಇಲ್ಲಿವರೆಗೂ ಬಂದ್ಬಿಟ್ಟು ಮಣ್ಣು ನೀರು ಹಾಗೂ ಎಲೆಯ ವಿಶ್ಲೇಷಣೆ ಹಾಗೂ ಮಹತ್ವದ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ಪಡ್ಕೊಂಡು ಹೆಚ್ಚು ಹೆಚ್ಚು ಭೂಮಿಯ ಆರೋಗ್ಯ ಕಾಪಾಡಿ ಇಳುವರಿ ಹೆಚ್ಚು ಮಾಡ್ಕೊಂಡು ಹೆಚ್ಚು ಲಾಭ ಗಳಿಸಲಿ ನಮ್ಮ ರೈತ ಬಾಂಧವರು ಅಂತ ನಾವು ಅಪೇಕ್ಷೆ ಪಡೋಣಂತೆ. ಆಕಾಶವಾಣಿವರೆಗೆ ಬಂದಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ತುಂಬಾ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೂ ಮಣ್ಣು ನೀರು ಹಾಗೂ ಎಲೆಯ ವಿಶ್ಲೇಷಣೆ ಹಾಗೂ ಮಹತ್ವ ಕುರಿತು ದಾವಣಗೆರೆ ಮಣ್ಣು ನೀರು ಎಲೆ ವಿಶ್ಲೇಷಣೆ ಪ್ರಯೋಗಶಾಲೆ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಲಕ್ಷ್ಮೀ ಇ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾ ದೇವರಾಜ್ ಟಿಎನ್, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವ ವಿಷಯ ಕೃಷಿ ಅರಣ್ಯ ಕೃಷಿಕರಿಗೆ ಸಹಕಾರಿ. ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಕೆಲವು ಮಾಹಿತಿಗಳನ್ನ ಹಂಚಿಕೊಳ್ತೇನೆ. ಬಂಧುಗಳೇ, ನಮ್ಮ ಜಮೀನುಗಳಲ್ಲಿ ಕೃಷಿಯ ಜೊತೆಗೆ ಮುಖ್ಯ ಬೆಳೆಗಳ ಜೊತೆಗೆ ಬದುಗಳಲ್ಲಿ ಕೆಲವು ಅರಣ್ಯ ಜಾತಿಯ ಸಸಿಗಳನ್ನು ಬೆಳ್ಕೊಂಡ್ರೆ ಖಂಡಿತವಾಗಿಯೂ ಹೆಚ್ಚುವರಿ ಆದಾಯವನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಮ್ಮ ಹಿರಿಯರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೂ ವೈಜ್ಞಾನಿಕವಾಗಿ ಅದು ದೃಢಪಟ್ಟಿದೆ ಕೂಡ. ಸೂಕ್ತವಾದಂಥ ಗಿಡಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಅವುಗಳ ನೆರಳಿನಿಂದ ನಮ್ಮ ಮೂಲ ಬೆಳೆಗೆ ಮುಖ್ಯ ಬೆಳೆಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲವು ಅಂತರವನ್ನು ಇಟ್ಟುಕೊಂಡು ಆ ಬೆಳೆಗಳನ್ನ ಬೆಳಿಬೇಕು. ಅದರ ಜೊತೆಗೆ ಈ ಕೃಷಿ ಅರಣ್ಯ ಬದುಗಳಲ್ಲಿ ಬೆಳೆದಾಗ ಜೀವಂತ ಬೇಲಿಯಾಗಿಯೂ ಕೂಡ ಕೆಲಸ ಮಾಡಿ ನಮ್ಮ ಮುಖ್ಯ ಬೆಳೆಯನ್ನ ಸಂರಕ್ಷಿಸುತ್ತದೆ. ಕೀಟ ರೋಗ ಬಾಧೆಗಳಿಂದ ಇರಬಹುದು ಅಥವಾ ಬೇರೆ ದನಕರುಗಳು ಬಂದು ತಿನ್ನುವಂತ ಸಂದರ್ಭದಲ್ಲೂ ಕೂಡ ಬೇಲಿಯಾಗಿ ಇದು ಕಾರ್ಯನಿರ್ವಹಿಸಿ ಬೆಳೆಗಳನ್ನು ರಕ್ಷಣೆ ಮಾಡುತ್ತದೆ. ಕೃಷಿ ಅರಣ್ಯಗಳ ಅನುಕೂಲಗಳು ಏನಂತ ಹೇಳಿದ್ರೆ ಅದು ನೆರಳನ್ನ ನೀಡುವುದರ ಜೊತೆಗೆ ಅನೇಕ ರೀತಿಯ ಹಣ್ಣು ಹಂಪಲುಗಳನ್ನು ಸಹ ನಾವು ನೀಡುವಂತ ಗಿಡಗಳನ್ನ ಹಾಕೊಂಡ್ರೆ ನಮಗೆ ಮನೆಗೆ ಆಗ್ಲಿ ಅಥವಾ ಹೆಚ್ಚುವರಿಯನ್ನ ಮಾರುಕಟ್ಟೆಗೆ ಮಾರಾಟ ಮಾಡಲಿಕ್ಕೆ ತೆಗೆದುಕೊಳ್ಳುವಷ್ಟು ಸಾಮಗ್ರಿಗಳನ್ನ ಹಣ್ಣುಗಳನ್ನ ನಮಗೆ ನೀಡಲಿಕ್ಕೆ ಸಾಧ್ಯ ಇದೆ. ನಾವು ಆಯ್ಕೆ ಮಾಡುವಾಗ ಗಿಡಗಳ ಅಂದ್ರೆ ವೈವಿಧ್ಯತೆಯನ್ನು ಗಮನಿಸಿಕೊಂಡು ಆಯ್ಕೆ ಮಾಡಿಕೊಂಡ್ರೆ ನಮಗೆ ವೈವಿಧ್ಯಮಯ ರೀತಿಯ ಹಣ್ಣುಗಳನ್ನು ನಾವು ಸಂಪಾದಿಸಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕೃಷಿ ಅರಣ್ಯದಲ್ಲಿ ಬಹಳ ಇನ್ನೂ ವೈವಿಧ್ಯತೆಯನ್ನು ಬೇಕಾದರೆ ನಾವು ಈಗ ಉದಾಹರಣೆಗೆ ಹೈನುಗಾರಿಕೆ ಮಾಡ್ತಿರುವಂಥ ರೈತರು ಮೇವನ್ನು ನೀಡುವಂಥ ಮರಗಳನ್ನು ಸಹ ಬದುಗಳಲ್ಲಿ ಹಾಕ್ಕೊಂಡು ಮರದ ಮೇವನ್ನು